ಭಾಗವಹಿಸುತ್ತಾರೆ ಮಂಡ್ಯ ತಾಲೂಕು ಮಾರುಗೌಡನಹಳ್ಳಿಯ ಕೃಷಿಕ ದಂಪತಿ ಎಂಸಿ ಕಾಂತರಾಜು ಮತ್ತು ಎಚ್ಬಿ ಸುಧಾ. ಪ್ರಸ್ತುತಿ ಎನ್ ಕೇಶವಮೂರ್ತಿ. ಸುಧಾರೆ ನಮಸ್ಕಾರ. ನಮಸ್ಕಾರ. ಕಾಂತರಾಜ್ ಅವರೇ ತಮಗೂ ನಮಸ್ಕಾರ. ನಮಸ್ತೆ. ಯಾವ ಊರು ತಮ್ಮದು ಸುಧಾ ಅವರೇ? ಹುಟ್ಟೂರು ಉಲಿವಾನ. ತಂದೆ ತಾಯಿ ರೈತರ? ಹಾಂ, ರೈತರೆ. ಎಷ್ಟು ಜಮೀನಿತ್ತು, ಏನು ಬೆಳೆ ಬೆಳೀತಿದ್ರು? ಅವರೆಲ್ಲ ಭತ್ತ, ಕಬ್ಬು, ತೆಂಗು. ನೀವೆಷ್ಟು ಜನ ಮಕ್ಕಳು ಸುಧಾ ಅವರೇ? ನಮ್ಮ ತಾಯಿಗೆ 9 ಜನ. 9 ಜನ? ಓಹೋ. ಎಷ್ಟು ಗಂಡು ಎಷ್ಟು ಹೆಣ್ಣು? 5 ಗಂಡು 4 ಹೆಣ್ಣು. ನೀವೆಷ್ಟನೂರಮ್ಮ? ನಾನು 7ನೇವಳು. 7ನೇವರು. ಎಲ್ಲಿ ತನಕ ಓದಿದ್ರಿ ಸುಧಾ ಅವರೇ? ನಾನು 8th. 8ನೇ ಕ್ಲಾಸ್. ಎಲ್ಲಿ ಓದಿದ್ದು? ಉಲಿವಾನ. ಉಲಿವಾನದಲ್ಲಿ ಸ್ಕೂಲ್ ಇತ್ತಾ? ಸ್ಕೂಲ್ ಐತೆ. ಕಾಲೇಜು ಓದಿದ್ದೆ. ಎಲ್ಲರನ್ನು ಸ್ಕೂಲಿಗೆ ಕಳಿಸಿದ್ರ ನಿಮ್ಮ ತಂದೆ ತಾಯಿ? ಅಂದ್ರೆ ತಾಯಿ ಚಿಕ್ಕ ವಯಸ್ಸಲ್ಲೇ ಸತ್ತೋಗ್ಬಿಟ್ರು, ತಮ್ಮ ಚಿಕ್ಕ ಇದ್ದಾಗಲೇ. ಅವ ಹಂಗಾಗಿ ಓದಿಸಿದ್ರು, ಅವ್ರ ಕೈಲಾದಷ್ಟು ಓದಿಸಿದ್ರು. ಕಷ್ಟ ಇತ್ತು, ಮಾಡಿದ್ರು, ಬೆಳೆಸಿದ್ರು ಮಕ್ಕಳೆಲ್ಲ. ಏನೇನು ಕೆಲಸ ಮಾಡ್ತಾ ಇದ್ರಿ ವ್ಯವಸಾಯದ ಕೆಲಸ? ನೀವು ವ್ಯವಸಾಯದ ಕೆಲಸ ಏನಿಲ್ಲ, ಅಡುಗೆ ಮನೆ ಕೆಲಸ. ಎಲ್ಲ ಕುಟುಂಬ ದೊಡ್ಡದಲ್ವಾ, ಅಕ್ಕಂದಿರು ಮಾಡ್ತಿದ್ರು, ಅಕ್ಕಂದಿರು ಮದುವೆ ಆದ್ಮೇಲೆ ನಾನು ಹಂಗೆ ಒಬ್ಬೊಬ್ರು ಒಬ್ಬೊಬ್ರು ಮಾಡಾದ್ಮೇಲೆ ಮನೇಲಿ ಕೆಲಸ ಎಲ್ಲ ಮಾಡ್ಕೊತೀವಿ. ಮದುವೆ ಆಗಿ ಒಬ್ಬೊಬ್ರು ಹೋದಂಗೆ ಓದೋದು ನೆಕ್ಸ್ಟ್ ಜವಾಬ್ದಾರಿ ನಮಗೆ. ಮನೆ ಜವಾಬ್ದಾರಿ ನೀವೇ ನೋಡ್ಕೊತಾ ಇರೋದು? ಅಂದ್ರೆ ಹೊಲದ ಕಡೆ ಏನು ಹೋಗ್ತಿರ್ಲಿಲ್ಲ? ಹೊಲದ ಕಡೆ ಏನು ಹೋಗ್ತಿರ್ಲಿಲ್ಲ, ಅಂದ್ರೆ ಕುಟುಂಬ ದೊಡ್ಡದಲ್ವಾ, ಮನೇಲೆ ಆಗ್ತಿತ್ತಲ್ಲ. ಮನೆಯಲ್ಲಿ ದನ ಕರು? ಹಸು ಕರು ಎಲ್ಲ ಇತ್ತು, ಆಡು ಹಸು ಕರು ಎಲ್ಲ ಇತ್ತು. ಅದನ್ನ ನೋಡ್ಕೊತಾ ಇದ್ದೀವಿ. ಮತ್ತೆ ಮದುವೆ ಆಗಿದ್ದು ಉಲುವಾನದಲ್ಲಿ ಆದದ್ದು. ಹೌದಾ? ಯಜಮಾನ್ರು ಏನ್ ಮಾಡ್ತಾರೆ? ಮಾರ್ಗೋಡ್ನಳ್ಳಿ ಕೊಟ್ಟಿವಿ, ಇವ್ರ ಯಜಮಾನ್ರು. ಅದಕ್ಕೆ ಗೊತ್ತಾಯ್ತು, ಅವರು ರೈತರು. ಅವರು ರೈತರೆ. ರೈತರೆ. ಈಗ ಗಂಡನ ಮನೆಗೆ ಬಂದ್ಮೇಲೆ ವ್ಯವಸಾಯನೇ. ವ್ಯವಸಾಯನೇ. ಅಲ್ಲೂ ಅಷ್ಟೇ, ಹಸು ಕರು, ಆಡು, ದನ, ಹಾಲು ಕರೆಯೋದು, ಕೋಳಿ ಸಾಕೋದು, ಇದೆಲ್ಲ ಕೆಲಸ. ಪರವಾಗಿಲ್ಲ. ಈಗ ಗಂಡನ ಮನೆಗೆ ಬಂದ್ಮೇಲಿಂದ ಜಮೀನ್ಗೆ ಹೋಗ್ತಿದ್ದೀರಾ? ಹಾಂ, ಹೋಗ್ತಾ ಇದ್ದೆ ಸ್ವಲ್ಪ ದಿವಸ, ಇವಾಗ ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಹೌದಾ? ಈಗ ಯಜಮಾನರು ಜೇನುಹುಳ ಸಾಕ್ತಾರಲ್ಲ, ನಿಮಗೆ ಭಯ ಭಯ ಏನಾಗಲ್ವಾ? ಭಯ ಏನಿಲ್ಲ, ನೋಡ್ಕೋತೀನಿ ನಾವು. ಸ್ವಲ್ಪ ಬಿಚ್ಚದು ಮಾಡೋದೆಲ್ಲ ಅವ್ರು ಮಾಡ್ತಾರೆ, ಸ್ವಲ್ಪ ನಾವೆಲ್ಲ ಕ್ಲೀನ್ ಮಾಡೋದು ಅದೆಲ್ಲ ನಾವು ಮಾಡ್ತೀವಿ. ಹೌದಾ? ಅಂದ್ರೆ ಪೆಟ್ಟಿಗೆ ಹತ್ರ ಹೋಗ್ತೀರಾ? ಹಾ, ಪೆಟ್ಟಿಗೆ ಹತ್ರ ಹೋಗ್ತೀವಿ. ಹೋಗ್ತೀರಾ? ಮತ್ತೆ ಜೇನುಹುಳ ಗುಯ್ಯನತ್ತೆ, ಸ್ವಲ್ಪ ಭಯ ಆಗುತ್ತೆ. ಅವ್ರಿಗೇನು ಭಯ ಇಲ್ಲ ಅಂತ ಹೇಳ್ತಾರೆ, ಕಚ್ಚಲ್ಲ ಸಾಕೋ ಏನು ಮಾಡಲ್ಲ ಅಂತ ಹೇಳ್ತಾರೆ, ಅದರಿಂದ ಸ್ವಲ್ಪ ಧೈರ್ಯ ಬರುತ್ತೆ. ಯಾವತ್ತು ನಿಮಗೆ ಜೇನು ಚುಚ್ಚಿಲ್ವಾ? ಹಾ, ಚುಚ್ಚಿಲ್ಲ. ಚುಚ್ಚಿಲ್ಲ. ಹೌದಾ? ಕಿವಿ ಹತ್ರ ಬಂದು ಜುಯ್ ಅನ್ನುತ್ತೆ, ಭಯ ಆಗುತ್ತೆ ಅಷ್ಟೇ. ಹೌದಾ? ಚುಚ್ಚಿಲ್ಲ. ಜೇನ ಸಾಕಬಹುದು, ಬಹಳ ಸುಲಭ ಅಂತ ಅನ್ಸುತ್ತೆ. ನಮ್ಮ ಸಾಕ್ಬಹುದು, ಸಾಕ್ಬಹುದು. ಮನೆ ಹತ್ರ ಹೂವಿನ ಗಿಡ ಇದ್ರೆ ಸಾಕು. ಹೌದಾ? ಮನೆ ಹತ್ರನೂ ಇಟ್ಕೋಬಹುದು. ನೀವು ಮನೆ ಹತ್ರ ಇಟ್ಟಿದ್ರ ಪೆಟ್ಟಿಗೆ ಅಥವಾ ಹೊರಗಡೆ? ತೋಟದಲ್ಲಿ ಇಟ್ಟಿದೀವಿ, ಮನೆ ಹತ್ರನೂ ಹಿಂದೆ ಮುಂದೆ ಎಲ್ಲ ಇಟ್ಕೊಂಡಿದೀವಿ. ಹೌದಾ? ನೀವೇನು ಹೂವಿನ ಗಿಡ ಬೆಳೆದಿದ್ರಿ? ಮಾಮೂಲಿ ಕನಕಾಂಬರ ಗಿಡ, ದಾಸವಾಳ ಗಿಡ, ಚೆಂಡು ಹೂವಿನ ಗಿಡ, ಮಾಮೂಲಿ ಇದ್ರ ಗಿಡ, ಎಲ್ಲ ಸುಮಾರು ಹೂವಿನ ಗಿಡ ಎಲ್ಲ ಬೆಳ್ಕೊಂಡಿದೀವಿ. ಜೇನ್ಗೋಸ್ಕರ ಬೆಳೆದ್ರು ಅಥವಾ ನಿಮಗೋಸ್ಕರ? ದೇವ್ರಿಗೂ ಆಗುತ್ತೆ, ನಮಗೂ ಆಗುತ್ತೆ, ಅದಕ್ಕೆ ಬೆಳೆದಿದೀವಿ. ಹೌದಾ? ಅಂದ್ರೆ ಹೂವಿನ ಗಿಡಗಳಿದ್ರೆ ಒಳ್ಳೇದು. ಒಳ್ಳೇದು ಜೇನ್ಗೆ. ಜೇನ್ಗೆ ಹೂವಿನ ಗಿಡನೇ ಇದ್ರೇನೆ ತುಂಬಾ ಒಳ್ಳೇದು, ಅದಕ್ಕೆ ಬೇಗ ಕಟ್ಟುತ್ತೆ ಗೂಡ. ಏನೋ ಕ್ಲೀನ್ ಮಾಡೋದು ಅಂದ್ರಲ್ಲ, ಏನ್ ಮಾಡ್ತೀರಿ ಕ್ಲೀನ್ ಅಂದ್ರೆ? ಅದೆಲ್ಲ ಬಿಡಿಸ್ತಾರಲ್ಲ, ಅದೆಲ್ಲ ಸೋಸೋದು, ಇದೆಲ್ಲ ಮಾಡ್ಕೊಡ್ತೀವಿ, ಹೆಲ್ಪ್ ಮಾಡ್ಕೊಡ್ತೀವಿ. ಹೌದಾ? ನೀವೆಲ್ಲಾದ್ರೂ ನೋಡಿದ್ರ ಮುಂಚೆ ಬೇರೆಯವರು ಜೇನ್ ಸಾಕದ್ನ? ಅಲ್ಲ, ನೋಡಿರ್ಲಿಲ್ಲ. ನೋಡಿಲ್ಲ. ಅಂದ್ರೆ ನಿಮ್ ಮನೆಯಲ್ಲಿ ಪೆಟ್ಟಿಗೆ ಮಾಡಿದ್ಮೇಲೆ ನೋಡಿರೋದು? ನೀವು ಅನುಭವ ತಗೊಂಡಿದ್ದು? ಅನುಭವ ತಗೊಂಡಿದ್ದು. ಈಗ ನಿಮ್ಮ ಹತ್ರ ಜೇನು ಸಾಕೋದು ಹೇಗೆ ಅಂತ ತಿಳ್ಕೊಳಕ್ ಬರ್ತಿರ್ತಾರ ಜನ? ಹಾಂ, ಬರ್ತಾರೆ. ಆದರೆ ನಮ್ಮ ಮನೆಯವರು ಹೇಳ್ಕೊಡ್ತಾರೆ ಅಷ್ಟೇ, ನಾವು ನೋಡ್ಕೋತೀವಿ ಅಷ್ಟೇ. ನೀವೇನು ಹೇಳ್ಕೊಡೋದು? ಹೇಳ್ಕೊಡ, ಒಂದು ಸ್ವಲ್ಪ ಮಧ್ಯ ಹೇಳಿದ್ರೆ ಹೇಳ್ತೀವಿ ಅಷ್ಟೇ. ಮಧ್ಯ ಅವ್ರು ಮಾತಾಡ್ತಾಯಿದ್ದಾಗ ಏನಾರು ಮಧ್ಯ ಮಾತಾಡ್ತೀವಿ ಅಷ್ಟೇ. ಈಗ ಜೇನುತುಪ್ಪ ತೆಗಿಯೋದೆಲ್ಲ ನೀವೇನಾ ಅಥವಾ? ಇಲ್ಲ, ಅವರೇ, ನಮ್ಮ ಯಜಮಾನರೇ ತೆಗಿತಾರೆ. ಹೌದಾ? ಹುಳ ಮೇಲುಸ್ತುವಾರಿ ನೀವು ನೋಡ್ಕೋತೀರ? ಹಾಂ, ಎಲ್ಲ ಫುಲ್ ಅವ್ರು ನೋಡ್ಕೋತಾರೆ. ಕ್ಲೀನ್ ಮಾಡೋದು ನಾವು ಮಾಡ್ತೀವಿ ಅಷ್ಟೇ, ಮನೆಯಲ್ಲಿ ಬಿಚ್ಚಿದಾಗ ಅವೆಲ್ಲನೂ ನಾವು ಕ್ಲೀನ್ ಮಾಡ್ಕೊಡ್ತೀವಿ, ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ತೀವಿ ಜೊತೆಗೆ ಸೇರ್ಕೊಂಡು. ಹೌದಾ? ಈಗ ನಿಮ್ಮ ಯಜಮಾನ್ ಇಲ್ದಲೇ ಇದ್ದಾಗ ಯಾರೋ ಬಂದ್ಬಿಟ್ರಪ್ಪ, ಜೇನುಳ ಸಾಕೋದು ಹೆಂಗೆ ಸುಧಾ ಅವರೇ ಹೇಳ್ಕೊಡಿ ಅಂದ್ರೆ ನೀವು ಹೇಳ್ಕೊಡಿ? ಅವ್ರು ನೋಡಿರ್ತೀನಲ್ವಾ ಮಾಮೂಲಿ, ಅವಾಗ ಒಂದು ಸ್ವಲ್ಪ ಹೇಳ್ತೀನಿ ಅಷ್ಟು, ಅವರಷ್ಟು ಹೇಳಿದವರು ಪರವಾಗಿಲ್ಲ ಹೇಳ್ತೀವಿ ನೋಡಿ ಮತ್ತೆ. ಹೇಳಿ ಕಾಂತರಾಜ್ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ವಿದ್ಯಾಭ್ಯಾಸ ಏನು, ನೀವೆಲ್ಲಿ ತನಕ? 9ನೇ ಕ್ಲಾಸ್ ಗಂಟ ಓದಿದೆ ಸರ್. ನಮ್ಮ ತಂದೆಯವರು ಹೆಬ್ಬೆಟ್ಟು ಕೃಷಿಕರೇ, ಅವ್ರಿಗಿನ್ನ ಜವಾಬ್ದಾರಿ ಸಿಟಿ ಅನ್ನೋದೇನು ಏನೂ ಗೊತ್ತಿಲ್ಲದೆ ಗೇದಂಥ ವ್ಯಕ್ತಿ ನಮ್ಮ ತಂದೆ. ನಮ್ಮ ತಂದೆ ತಾಯಿಗಳು ಏನೂ ಗೊತ್ತಿಲ್ಲ, ಅವ್ರಿಗೆ ವ್ಯವಸಾಯ ಮಾಡಬೇಕು, ಅವ್ರ ಜೀವನ ಮಾಡಬೇಕು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಅಜ್ಜಿ ಇದ್ಲು, ಅಜ್ಜಿ 105 ವರ್ಷ ಇದ್ಲು ನಮಗೆ. ಅಜ್ಜಿ ಎಮ್ಮೆ ಮೊಸರು ಕರೆಯೋದು, ಹಾಲು ಕರೆಯೋದು, ಬೆಣ್ಣೆ ತೆಗೆಯೋದು ಎಲ್ಲ ಮಾಡ್ತಿದ್ರು. ಅವರಿಂದ ನಮ್ಮ ತಾಯಿ ಕಲ್ತ್ಕೊಂಡ್ಲು. ನಮ್ಮ ತಾಯಿಯಿಂದ ನಮ್ಮ ತಂದೆ ತಾಯಿ ಇಬ್ಬರು ವ್ಯವಸಾಯ, ಗದ್ದೆ ಬಿಟ್ಟರೆ ನೇಣು, ಅವ್ರ ಮನೆ ಬಿಟ್ಟರೆ ಗದ್ದೆ, ಗದ್ದೆ ಬಿಟ್ಟರೆ ಮನೆ. ಅವ್ರಿಗಿನ್ನ ಯಾವ ಜವಾಬ್ದಾರಿನೂ ಇಲ್ಲ, ಯಾವ ಇದೂ ಇಲ್ಲ. ಅವ್ರಿಗಿದ್ದದ್ದು 1 ಎಕರೆ ಆಸ್ತಿ ಇತ್ತು. 1 ಎಕರೆನಲ್ಲಿ ಅವರು 10 ಎಕರೆ ಆಸ್ತಿ ಮಾಡಿದ್ರು, 2 ಮನೆ ಮಾಡಿದ್ರು. 2 ಮನೆ ಕಟ್ಟಿ ಅವ್ರ ಅಷ್ಟೊಂದು ಜೀವನ ಅವ್ರು ನಡೆಸಿದ್ರು. ಅವ್ರಿಗೆ 5 ಜನ ಮಕ್ಕಳು, 2 ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳು. ಹೆಣ್ಮಕ್ಳೆಲ್ಲ ಮದುವೆ ಮಾಡಿದ್ರು, ಗಂಡು ಮಕ್ಳನ್ನು ಮದುವೆ ಮಾಡಿದ್ರು. ಈಗ ಅಣ್ಣ ತಮ್ಮದವ್ರು ಇಬ್ಬರಿದ್ದೀವಿ, ಅವರು ಈಗ ಎಲ್ಲ ಒಟ್ಟು ಕುಟುಂಬದಲ್ಲಿ ಇದ್ದೀವಿ. ಈಗ ಇನ್ನು ಬೇರೆ ಎಲ್ಲ ತಂದೆ ಹೆಸರು ಅಣ್ಣ ತಮ್ಮಂದ್ರೆಲ್ಲ ಒಟ್ಟಿಗಿದ್ದೀರಿ? ಒಟ್ಟಿಗಿದ್ದೀರಿ. ಈ ಜೇನು ಸಾಕಬೇಕು ಅನ್ನೋದು ಹೇಗೆ ತಮಗೆ? ನನಗೆ ಆರೋಗ್ಯ ಕೆಡ್ತಾ ಬರ್ತಿತ್ತು. ಆರೋಗ್ಯ? ಹಾಂ, ಆರೋಗ್ಯ ಕೆಡ್ತಾ ಇತ್ತು. ಜ್ವರ ಬರೋದು, ಮೂಗು ಕಟ್ಕೊಳ್ಳೋದು, ತಲೆಯೆಲ್ಲ ಸಿಡಿದ ಥರ ಆಗೋದು, ಈ ಥರ ಆಗ್ತಿತ್ತು. ನನಗೆ ಒಂದು ಸಾರಿ ಚಾಮರಾಜನಗರಕ್ಕೆ ಕೃಷಿ ಕಡೆಯಿಂದ ಒಂದು ಟೂರ್ನಮೆಂಟ್ ಹಾಕಿದ್ರು. ಚಾಮರಾಜನಗರಕ್ಕೆ ಹೋದ. ಅಲ್ಲಿ ಒಬ್ಬ ರೈತ, ಆ ರೈತ ನನಗೆ ಒಂದು ಬಾಕ್ಸಲ್ಲಿ ಒಂದು 5 ಬಾಕ್ಸ್ ಮೆಡಿಕಲ್ಸ್ ಹಾಕಿದ. ಅದರಲ್ಲಿ 3 ಕುಟುಂಬ ಹೊರಟೋಗಿದ್ದ, ಇನ್ನು 2 ಇದ್ದ. ಅದು 2 ತೋರ್ತಾ ಇದ್ದ, ಎಲ್ಲರಿಗೂ ತೋರ್ತಿದ್ದ. ಕೆಲವರು ಇಂಟ್ರೆಸ್ಟ್ ಆಗಿ ಅದರ ಮೇಲೆ ಆಸೆ ಇರೋರು ಅದನ್ನು ಕ್ರಾಸ್ ಕ್ವಶನ್ ಕೇಳಿ ತಾತಪ್ಪನ ಹತ್ರ ವಿಷಯ ತಿಳ್ಕೊಳ್ತಿದ್ರು. ಇದ್ದವರು ಮಾಮೂಲಿ ಬಿಸ್ಕೆಟ್ ಕೊಟ್ಟರು, ಕಾಫಿ ಕೊಟ್ಟರು, ಕುಡಿಕೊಳ್ಳೋದ್ರು. ನನಗೆ ಅದರಲ್ಲಿ ಒಂದು ಸ್ವಲ್ಪ ಭಾರಿ ಇಂಟ್ರೆಸ್ಟ್ ಆಯಿತು. ಅದು ಜೇನು ಎತ್ತಿ ಒಂದು ಪ್ರೇಮನ್ನು ತೆಗೆದು ತೋರಿಸಿದ್ರು. ತುಪ್ಪ ಕುಡಿಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೂ ಆ ಮುದುಕಪ್ಪ ನಾನು ಕೊಡಲಿಲ್ಲ, ಆದರೂ ಕೇಳಲು ಇಲ್ಲ ನಾನು. ಅದು ತುಂಬ ಇತ್ತು, ಇದು ಈ ಥರ ಮಾಡ್ದಲ್ಲ ತಾತಪ್ಪ ಅಂತೇಳಿ ಆ ತಾತಪ್ಪನ ಹತ್ರ ಐಡಿಯಾ ತಗೊಂಡೆ. ತಾತಪ್ಪ ಏನು ಮಾಡ್ತೀರಾ, ಹೇಗೆ, ಏನು, ಎತ್ತ ಅಂತೆಲ್ಲ ಒಂದು ವಿಷಯವಾದ ಕುಲಂಕುಷವಾದ ಒಂದು ವಿಷಯ ಕೊಟ್ಟರು ಅವ್ರಿಗೆ. ನನಗೆ ಹಿಂಗೆ ಆರೋಗ್ಯ ಈ ಥರ ಇದೆ, ನನಗೆ ಮಂಡಿ ನೋವು ಬರ್ತದೆ, ಈ ಥರ ಎಲ್ಲ ಇದೆ ಅಂದ. ಮಗ ನೀನು ತೋಟ ಇದೆಯಾ ಅಂದ. ಇದೆ ತಾತಪ್ಪ ಅಂದೆ. ಆಯಿತು, ಗದ್ದೆ ಇದೆಯಾ ಅಂದ. ಗದ್ದೆನೂ ಐತೆ ಅಂದೆ. ನೀನು ನಿಮ್ಮ ಕೃಷಿ ಇಲಾಖೆ ಕಡೆಯಿಂದ ಜೇನೊಂದು ಬಾಕ್ಸ್ ಕೊಡ್ತಾರೆ, ಸಬ್ಸಿಡಿನಲ್ಲಿ ಕೊಡ್ತಾರೆ, ನೀ ತಗೊಂಡು ನೀನು ಹೊಲದಲ್ಲಿ ಮಡುಗು. ನಿಂದು ಬಾಳೆ ಇದು ತೆಂಗು ಹುಣಸೆ ಮಾವು ಏನು ಮರ ಇದೆ ಅದರಲ್ಲೆಲ್ಲ ತುಂಬ ಫಲವತ್ತಾದ ಫಲ ಬರುತ್ತೆ ಜೇನಿದ್ದರೆ. ನಿಮ್ಮ ಮಡುಗು, ನಿನ್ನ ಆರೋಗ್ಯನೂ ಚೆನ್ನಾಗಿರ್ತದೆ ಅಂತಂದ. ಆ ತಾತಪ್ಪನ ಮಾತು ನಾನು ಅಷ್ಟು ಕೇಳ್ಕೊಂಡು ಆಮೇಲೆ ಒಂದು ಸ್ವಲ್ಪ ಅವ್ರ ಹತ್ರ ಭಾರಿ ಇಂಟ್ರೆಸ್ಟ್ ಆಗಿ ನನಗೆ ಭಾರಿ ಆಸೆ ಆಯಿತು. ಆ ವಿಷಯ ಕೇಳ್ತಾರೆ ಯಪ್ಪ ಅಂತ, ಇನ್ನೂ ಕೇಳನೆ ಕೇಳನೆ ಕೇಳನೆ ಅಂತ. ಬಿಸ್ಕೆಟ್ನು ತಿನ್ನಲಿಲ್ಲ, ಕಾಫಿನೂ ಕುಡಿಲಿಲ್ಲ, ಯಪ್ಪನ ಹತ್ರನೇ ಕುಂತ್ಕೊಂಡೆ. ಅವರೆಲ್ಲ ಐಡಿಯಾ ಕೊಟ್ಟರು. ಆಗೆಲ್ಲ ಫೋನ್ಗೇನು ಇರಲಿಲ್ಲ, ನಾನು ಹೋದಂಥ ಪಾಪ ಯಪ್ಪಂತ ಫೋನ್ ಇರಲಿಲ್ಲ, ನಂಬರ್ ತಗೊಳ್ಳಲಿಲ್ಲ. ವಿಷಯ ಕೇಳ್ಕೊಂಡದಷ್ಟೇ. ಅಲ್ಲಿಂದ ಬಂದು ತೋಟಗಾರಿಕೆಗೆ ಕೇಳಿದೆ, ಇನ್ನೂ ಈ ವರ್ಷ ಬಂದಿಲ್ಲ, ಮುಂದೆ ವರ್ಷಕ್ಕೆ ಬರ್ತದೆ, ಮುಂದೆ ವರ್ಷಕ್ಕೆ ಬರ್ತದೆ ಅಂದರೆ ನನಗೆ ಆಸಕ್ತಿ ಕಡಿಮೆ ಆಯಿತು. ಏನು ಇವೆಲ್ಲ ಹೋಗಿ ಸುತ್ತಿ ನಾವು ಮಂಡ್ಯ ಸುತ್ತಿ ಏನು ಅಂತ. ಆಮೇಲೆ ಈಶ್ವರ್ ಅಂದ್ಬಿಟ್ಟು ಜೇನು ಕೃಷಿ ಸಹಾಯಕರಿದ್ದರು, ಅವ್ರ ಹತ್ರ ಪರಿಚಯ ಆಯಿತು. ಸರ್ ಈಗ ನನಗೆ 2 ಬಾಕ್ಸ್ ಬೇಕು ಸರ್ ಕೊಡಿ ಅಂದೆ. ಕೊಟ್ಟರು, ಕೊಡ್ತಾನೆ. ಆಮೇಲೆ ಆಯಿತು ಅನ್ನೋ ಸುಮ್ಮನೆ ಅದೇ. ಅದಕ್ಕೆ ಸಮಗ್ರ ಕೃಷಿ ಕಡೆಯಿಂದ 2 ಎಕರೆ ಬಾಳೆ ಬೆಳೆದೆ. ಅದರಲ್ಲಿ ಸಬ್ಸಿಡಿ ಕೊಟ್ಟು ತೋಟಗಾರಿಕೆ ಇಲಾಖೆಯವರು ಬಾಳೆ ಬೆಳೆಸಿದ್ರು. ಆ ಬಾಳೆ ಬೆಳೆದಾಗ ಅದರಲ್ಲಿ ಅಧಿಕಾರಿಯೊಬ್ಬರು ಹೇಳಿದ್ರು, ಈ ನಿಮಗೆ ಬಾಳೆ ಗೊನೆ ಬರಬೇಕು ಅಂತಂದರೆ ನೀಟಾಗಿ ಕ್ಲೀನಾಗಿ ಮತ್ತು ಚಿಪ್ಪುಗಳು ಜಾಸ್ತಿ ಆಗಬೇಕು ಅಂದರೆ ನೀವು ಜೇನು ಬಾಕ್ಸು ಮಡಗಲೇಬೇಕಪ್ಪ, ನೀವು ಮಡಗಲಿಲ್ಲ ಅಂದರೆ ಇದೇನು ಬರೋಲ್ಲ ಅಂತಂದು. ಅದು ಒಂದು ಐಡಿಯಾ ಆಯಿತು. ಅಷ್ಟೊತ್ತಿಗೆ ಅದರಲ್ಲಿ ಬಾಳೆ ಕೃಷಿ ಕಡೆಯಿಂದ ನನಗೆ ಟೂರ್ ಕರ್ಕೋಗಿದ್ದು ಒಳ್ಳೆಯದಾಯಿತು. ಆ ಯಪ್ಪನ ಹತ್ರನೂ ಕೇಳಿದ್ದು ಅದೇ ಥರ ಆಗ್ತು ನನಗೆ. ಕೆಲವ್ರು ಗಾದೆ ಹೇಳ್ತಾರೆ, ಡಾಕ್ಟ್ರು ಹೇಳೋದು ಅಲ್ಲೋ ಅಂದ, ರೋಗಿ ಬಯಸಿದ್ದು ಅಲ್ಲ. ನನಗೆ ಇವ್ರು ಹೇಳೋದ್ಕೂ ಅವ್ರು ಹೇಳೋದ್ಕೂ ನನಗೆ ಭಾರಿ ತುಂಬ ಖುಷಿ ಆಯಿತು. ಅದು ಆಯಿತು, ಮಡಗಬೇಕು ಸರ್ ಅಂದರೆ ನಿಮ್ಮ ಕಡೆಯಿಂದ ಸರ್, ನಾನು ಹಳ್ಳಿಯಲ್ಲಿ ಇರೋದು, ನಿಮ್ಮ ಸಿಟಿಗೆ ಬಂದು ನಮ್ಮ ಅಧಿಕಾರಿಗಳ ಹತ್ರ ಸುತ್ತಕ್ಕಾಗಲ್ಲ ನನ್ನ ಕೈಲಿ ಸರ್, ನೀವು ಏನಾರು ಮಾಡಿ ನನಗೊಂದೆರಡು ಬಾಕ್ಸ್ ಕೊಡಿ ಸರ್ ಅಂತಂದೆ. ಆಯ್ತಪ್ಪ ನಾನು ಕೊಡಿಸ್ತೀನಿ ಅಂತೇಳಿ ಆಗ ಈಶ್ವರ ಅವರು ನನಗೆ 2 ಬಾಕ್ಸನ್ನು ಕೊಟ್ಟರು. ಅಂದರೆ ನೀವು ಜೇನು ಸಾಕಾಣಿಕೆ ಶುರು ಮಾಡಿದ್ದು 2 ಬಾಕ್ಸಿಂದ? 2 ಬಾಕ್ಸಿಂದ. ಓಕೆ. ಆ 2 ಬಾಕ್ಸ್ ಕೊಟ್ಟದ್ದು ಸರ್ ನನಗೆ ಅದು 1.5 ತಿಂಗಳು 2 ತಿಂಗಳಿಗೆ 2 ಹೊರಟೋದು. ಹ್ಞೂ. 2 ಹೊರಟೈತೆ ಹೋಯ್ತು. ಆಗ 2,700 ರೂಪಾಯಿ ಇತ್ತು ಬಾಕ್ಸು. ನನಗೆ ತುಂಬ ಬೇಜಾರಾಯಿತು, ಕಷ್ಟಪಟ್ಟಿದ್ದು ಹಣ ಹೋಗ್ಬಿಡ್ತಲ್ಲ, ಇದೇನು ಮಾಡೋದು. ತಾತಪ್ಪ ಹೇಳೋದು ಹಿಂಗೆ, ನಾನು ಮಾಡಬೇಕು ಅನ್ನೋದು ಹಿಂಗೆ. ಆಮೇಲೆ ಬಾಳೆ ಸರಿಯಾಗಿ ಬರಲ್ಲ ಅಂತ ಬೇರೆ ಅಧಿಕಾರಿಗಳು ಹೇಳ್ತಾರೆ. ಹೋಯ್ತು ಅಂದ್ರೆ ಏನಾಯ್ತು? ಒಳಗಡೆ ಇದ್ದ ಜೇನುಹುಳ ಹೊರಟೋಗ್ಬಿಡ್ತು. ಡಬ್ಬ ಇತ್ತು, ಅದರಲ್ಲಿ ಈಗ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ಆಮೇಲೆ ಏನು ಮಾಡಿದೆ, ಪುನಃ ಅಧಿಕಾರಿ ಹತ್ರ ಹೋದೆ, ಸರ್ ಈಗ ಈ ಥರ ಆಗ್ಬಿಡ್ತು, ಹೊರಟೋಗ್ಬಿಟ್ಟು ನನಗೆ ಲಾಸ್ ಆಗ್ಬಿಡ್ತು, ಏನೋ ರೀಫಂಡ್ ಇದೆಯಾ ನಿಮ್ಮ ಹತ್ರ, ನಮ್ಗೆ ಕೊಡಿಸ್ಕೊಡಿ ಸರ್, ನನಗೆ ಲಾಸ್ ಆಯಿತು ಸರ್, ನನಗೆ ಹೊಟ್ಟೆ ಎಲ್ಲ ಉರಿತೆ ಸರ್ ಅಂತ ಹೇಳಿ ಕೇಳ್ಕೊಂಡೆ. ಆ ಕೇಳಿದಾಗ ಇಲ್ಲಪ್ಪ ಇದರಲ್ಲಿ ರೀಫಂಡ್ ಇಲ್ಲ, ಇನ್ನೊಂದು ಬಾಕ್ಸ್ ನಿನಗೆ ಅದರಲ್ಲಿ 2700 ರೂಪಾಯಿಗಿಂತ 1100 ರೂಪಾಯಿ ಕೊಟ್ಟರೆ ನಿಮ್ಮದು ಖಾಲಿ ಬಾಕ್ಸ್ ಇದೆ ಅದಕ್ಕೆ ಹುಳ ತುಂಬಿಕೊಡ್ತೇನೆ ತಗೊಂಡೋಗುವೆ ತಂದುಬಿಡಪ್ಪ ಅಂತಂದರು. ಆಯಿತು ಅಂದ್ಬಿಟ್ಟು ಏನು ಮಾಡಿದೆ, ಒಂದು 15-20 ದಿವಸ ಬಿಟ್ಟು ತಿರ್ಗಾ 2 ಬಾಕ್ಸ್ ಹುಳ ತುಂಬಿಕೊಟ್ರು. ಆ ಹುಳ ತುಂಬಿಕೊಟ್ಟಾಗ ಆವಾಗ ಅದರಲ್ಲಿ ಹೇಳಿದ್ರು ಈ ಥರ ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು, ಈ ಥರ ಮಾಡಬೇಕು, ಭಯ ಜಾಸ್ತಿ, ಮುಟ್ಟಕ್ಕಾಗಲ್ಲ, ಚುಚ್ಚಿಬಿಡುತ್ತೆ. ಆಮೇಲೆ ಚುಚ್ಚಿಸ್ಕೊಂಡು ಒಂದು ಸ್ವಲ್ಪ ಧೈರ್ಯ ಬತ್ತು, ಎಷ್ಟು ಕಚ್ಚಿದ್ರು ನನಗೇನು ಆಗಲ್ಲ ಅನ್ನೋದು ಒಂದು ಧೈರ್ಯನೂ ಬತ್ತು. ಆಮೇಲೆ ಅದಕ್ಕಿಂತ ಆ ಚುಚ್ಚೋದ್ರಲ್ಲಿ ನೋವಿರ್ಬೋದು, ಅದು ಒಂಥರ ನಮಗೆ ಸುಖನೇ. ಆ ಸುಖದಲ್ಲಿ ಆರೋಗ್ಯ ನನಗೆ ಚೇಂಜ್ ಆಯ್ತಾ ಬಂತು. ಅಂದರೆ ಜೇನು ಆರೋಗ್ಯನೇ ಚೇಂಜ್ ಆಗೋಯ್ತು. ಏನಾಯ್ತು ಚೇಂಜ್ ಆಯ್ತು ಅಂದ್ರೆ, ಎಲ್ಲ ಸರ್ ಮೂಗು ಕಟ್ಕೊಳ್ಳೋದು ನಿಂತೋಯ್ತು, ತಲೆ ಸಿಡಿಯೋದು ನಿಂತೋಯ್ತು, ಜ್ವರ ಬರೋದು ನಿಂತೋಯ್ತು, ನನಗೆ ಮೈ ಕೈ ನೋವೆಲ್ಲ ಕಡಿಮೆ ಆಯಿತು. ಆಮೇಲೆ ವಾಯು ಥರ ಹಿಡ್ಕೋತಂದ್ರೆ ವಾಯನೂ ಅಲ್ಲ, ಅದೇನೋ ನಾವು ಸೋಂಬೇರಿ ತನಕ ಬತ್ತಿತ್ತೋ ಏನೋ ಗೊತ್ತಿಲ್ಲ, ಅದು ಶುರು ಮಾಡಿದ್ಮೇಲೆ ಅದೆಲ್ಲ ಅದು ಹೊಂಟಾಯಿತು. ಅದಾದಾಗ ಆಮೇಲೆ ಇದೊಂಥರ ಆಯಿತು ಅಂತೇಳಿ ಅದನ್ನು ಹೊರಟಾಯ್ತಲ್ಲ ಅಂತೇಳಿ ತಿರ್ಗಿ 2 ಬಾಕ್ಸ್ ತುಂಬಿಕೊಟ್ರು. ಅದರಲ್ಲಿ ನನಗೆ ಅನಿ ಬಂತು ಸರ್. ಈಗ ಸುಧಾ ಅವ್ರಿಗೆ ಮಾತಾಡ್ಸೋಣ. ಹೇಳಿ ಸುಧಾ ಅವರೇ, ಈಗ ನೀವು ಜೇನುಳದ ಕೈಲಿ ಕಚ್ಚಿಸ್ಕೊಂಡ ಇಲ್ವಂತೆ ನೋಡಿ, ಅವರು ಚುಚ್ಚಿಸ್ಕೊಂಡಿದ್ದಕ್ಕೆ ಇರೋ ಬರೋ ಆರೋಗ್ಯ ಸಮಸ್ಯೆಗಳು ಜ್ವರ ಬರಲ್ಲ ಚುಚ್ಚಿಸ್ಕೊಂಡ್ರೆ ಅಂತ ಹೇಳ್ತಾರೆ. ನಾವು ಚುಚ್ಚಿಸ್ಕೊಂಡಿಲ್ಲ, ಭಯ ಐತೆ ನಮ್ಗೆ. ಹೌದಾ? ಇನ್ನೂ ಭಯವೆ ಅಂದ್ರೆ ನೋಡಿದ್ರೆ ಹುಳ ಸಾಕ್ತಾ ಸಾಕ್ತಾ ಪರವಾಗಿಲ್ಲ ಅಂದ್ರೆ ಚುಚ್ಚುತ್ತೆ ಅಂದ್ರೆ ಭಯ ಅಲ್ವಾ? ಫಸ್ಟ್ ಚುಚ್ಚಿಸ್ಕೊಂಡಿಲ್ವಲ್ಲ ಇದ್ದೇವೆ, ಅದಕ್ಕೆ ಚುಚ್ಚಿಸ್ಕೊಂಡ್ರೆ ಭಯ. ಅದೇ ಅದಕ್ಕೆ ಹೋಗಲ್ಲ, ಪೆಟ್ಟಿ ಬಿಚ್ಚಕ್ಕೆ ಕ್ಲೀನ್ ಮಾಡಕ್ ಹೋಯ್ತೀವಿ ಅಷ್ಟೇ. ಕ್ಲೀನ್ ಮಾಡುವಾಗ ಏನ್ ಚುಚ್ಚಲ್ವೆ? ಹಾ, ಇರಲ್ವಲ್ಲ ಹುಳ, ಇರಲ್ಲ ಇಲ್ದಲೇ ಇರುವಾಗ ಬಾಕ್ಸ್ ಕ್ಲೀನ್ ಮಾಡ್ತೀರಿ. ಈಗ ನೀವು ಮೊದಲು 2 ಬಾಕ್ಸ್ ಅವ್ರು ತಂದು ಇಟ್ರಲ್ಲ, ಅವಾಗ ಹುಳ ಎಲ್ಲ ಆರೋಯ್ತು ಅಂದಾಗ ನಿಮಗೂ ಬೇಜಾರಾಯ್ತು? ಬೇಜಾರಾಯ್ತು, ಬುಡಿ ಇವೆಲ್ಲನು ಅಂತ ನಾನು ಹೇಳಿದೆ. ಇದೆಲ್ಲ ಮಾಡಬೇಡಿ, ಬಿಟ್ಬಿಡಿ, ವ್ಯವಸಾಯಕ್ಕೆ ನಿಂತ್ಕೊಳ್ಳಿ ಅಂದೆ. ಆದರೂ ಅವ್ರು ಬಿಡಲಿಲ್ಲ ಅಲ್ವಾ? ಈಗ ಬಿಟ್ಬಿಟ್ಟಿದ್ರೆ ಅವ್ರ ಸಮಸ್ಯೆ ಬಗ್ಗೆ ಅದೇ ಇವಾಗ ಅನ್ನಿಸ್ತದೆ, ಬಿಟ್ಟಿದ್ರೆ ಇದೆಲ್ಲ ಆಯ್ತಿರ್ಲಿಲ್ಲ ಅಂತ. ಅವ್ರ ಹಠ ಮಾಡ್ಲೇಬೇಕು, ಮಾಡ್ಲೇಬೇಕು ಅಷ್ಟೇ ಅಲ್ವೇ. ನಮ್ಮ ಯಾವಾಗ್ಲೂ ಒಂದ್ ಚಲ ಇರ್ಬೇಕು ಜೀವನದಲ್ಲಿ ಅಲ್ವೇ. ಬಿಟ್ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ರೆ ಏನಾಗ್ತಿತ್ತು? ತಿರ್ಗಾ ಮಾಡಕ್ಕಾಯ್ತಿರ್ಲಿಲ್ಲ, ಪೆಟ್ಟಿ ಖಾಲಿ ಆಯ್ತಾ ಇತ್ತು ಅಲ್ವಾ. ಇವಾಗ ಒಂದ್ ಹೆಸರು ಆಯ್ತೆ, ಅನೀಸ್ ಆಗ್ತಾರೆ ಅಂತ. ಕಾಂತರಾಜು ಹನಿ ಅಂದ್ರೆ ಎಲ್ಲಿ ಹೇಳಿದ್ರು ಹೇಳ್ತಾರೆ. ಹೌದಾ? ಹೆಸರು ಕಾಂತರಾಜು ಹನಿ ಅಂತ ಇಟ್ಕೊಂಡಿದ್ದಾರೆ. ನಿಮ್ಮ ಹೆಸರು ಯಾಕೆ ಮಡಿಕೊಂಡಿಲ್ಲ? ನಮ್ಮ ಹೆಸರಿಲ್ಲ, ನೀವು ಕೇಳುದಲ್ವೇ ನಮ್ಮ ಹೆಸರು ಮಡಗಿ. ಯಾಕೆಂದ್ರೆ ಊರು ಊರ್ನಲ್ಲಿ ಕೇಳಿದ್ರೆ ಹಂಗಂತ ಹೇಳ್ತಾರೆ. ಹಂಗಂದ್ರೆ ಯಾರಾದ್ರೂ ಹೇಳ್ತಾರೆ, ನೀ ಬೆಳೆಯೋರು ನಾವೇ ತಾನೇ, ಅದರಿಂದ ಹೇಳ್ತಾರೆ. ಬಾನುಲಿ ಕೃಷಿ ಬೆಳಗು. ಮೈಸೂರು ಆಕಾಶವಾಣಿಯ ಕೃಷಿರಂಗ ಕಿಸಾನ್ ವಾಣಿ ವಿಭಾಗದ ಹೆಮ್ಮೆಯ ಕಾರ್ಯಕ್ರಮ ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನ್ನಕುರಳಿ ಹೋಬಳಿ ರಾಗಿ ಮುದ್ದನಹಳ್ಳಿಯ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿಯವರ ಹೊಂಗೆಲಕ್ಷ್ಮಿ ಫಾರಂನಲ್ಲಿ. ನಾನು ಎಂಪಿ ಜಯರಾಮೇಗೌಡ. ನಾನು ಶ್ರೀಮತಿ. ನಮ್ಮ ಜಮೀನಿನಲ್ಲಿ ಬಾನುಲಿ ಕೃಷಿ ಬೆಳಗು ಕಾರ್ಯಕ್ರಮವನ್ನು ಮಾಡುತ್ತಿದ್ದೇನೆ. ಎಲ್ಲರೂ ಬನ್ನಿ. ಸಮಪಾಲು ಹದವಾಗಿ ಮುದವಾಗಿ ಸಾಗೋಣ ಪದವಾಗಿ. ಈ ಬಾರಿಯ ಅತಿಥಿ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಪೂಜಾರಿಪಾಳ್ಯದ ಯುವ ಕೃಷಿಕ ಆರ್ಎಸ್ ನವೀನ್. ಕೃಷಿ ಪ್ರವಾಸೋದ್ಯಮ ಹಾಗೂ ಕೃಷಿ ನವೋದ್ಯಮಗಳ ಕುರಿತು ವಿಶೇಷ ಮಾಹಿತಿ, ಸಾವಯವ ಉತ್ಪನ್ನ ಹಾಗೂ ಎರೆಗೊಬ್ಬರದ ಪ್ರದರ್ಶನ ಹಾಗೂ ಮಾರಾಟ, ಕೃಷಿ ರತ್ನ ಪ್ರಶಸ್ತಿ ಪ್ರದಾನ ಈ ಬಾರಿಯ ವಿಶೇಷ. ಬನ್ನಿ ಭಾಗವಹಿಸಿ. ಅಕ್ಟೋಬರ್ 6ನೇ ತಾರೀಕು ಸೋಮವಾರ ಬೆಳಗ್ಗೆ 10 ಗಂಟೆಗೆ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ರಾಗಿಮುದ್ದನಹಳ್ಳಿ ಗ್ರಾಮದ ಎಂಪಿ ಜಯರಾಮೇಗೌಡ ಹಾಗೂ ಎಂಎಚ್ ಶ್ರೀಮತಿ ಅವರ ಹೊಂಗೆ ಲಕ್ಷ್ಮಿ ಫಾರಂನಲ್ಲಿ ನಿಮಗಾಗಿ ನಡೆಯಲಿದೆ ನಮ್ಮ ಕಾರ್ಯಕ್ರಮ ಬಾನುಲಿ ಕೃಷಿ ಬೆಳಗು. ಹೇಳಿ ಕಾಂತರಾಜ್ ಅವರ, ಈಗ ಯಾವ ರೀತಿ ಸಾಕಿ 2 ಪೆಟ್ಟಿಗೆ ಒಳಗಡೆ ಇರೋ ಕುಟುಂಬನ ಉಳಿಸ್ಕೊಂಡ್ರಿ? ಉಳಿಸ್ಕೊಂಡು ಮೊದಲು ಯಾಕೆ ಹೋಯ್ತು ಅನ್ನೋದು ಗೊತ್ತಾಯ್ತು? ಆಮೇಲೆ ಗೊತ್ತಾಯ್ತು ಸರ್. ಹಿಂಗೆ ಹೋಯ್ತು ಅಂದ್ರೆ ಅಡಿನಲ್ಲಿ ನಾನು ಕ್ಲೀನ್ ಮಾಡಲಿಲ್ಲ ಕೆಳಗಡೆ. ಆಮೇಲೆ ಒಂದು ವೈಟ್ ಹುಳ ಬರುತ್ತೆ ಅದರಲ್ಲಿ, ಆ ವೈಟ್ ಹುಳ ಏನು ಮಾಡುತ್ತೆ, ಅದು ಆ ಇದು ಈ ಮರಿ ಹೊಡಿತದಲ್ಲ, ಹೊಡೆದಾಗ ಅದರಲ್ಲಿ ಹಿಂಭಾಗದಲ್ಲಿ ಒಂದು ಸ್ವಲ್ಪ ಸಿಪ್ಪೆ ಥರ ಬರುತ್ತೆ, ಅದು ಕೆಳಗಡೆ ಉದುರುತ್ತೆ. ಅದು ಕೆಳಗಡೆ ಉದುರಿದಾಗ ಅದನ್ನು ನಾವು ಕ್ಲೀನ್ ಮಾಡಲಿಲ್ಲ ಅಂದರೆ ಅದರಲ್ಲಿ ಒಂದು ಈ ಹಾಲ್ ಮರದಲ್ಲಿ ಹುಳ ಬರುತ್ತೆ ನೋಡಿ ದಪ್ಪಗೆ, ವೈಟಿಗೆ ಬರುತ್ತೆ, ಆ ಹುಳ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಸಿಪ್ಪೆನೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾರೆ. ಕ್ಲೀನ್ ಮಾಡಲಿಲ್ಲ ಅಂದರೆ ಸ್ಟಾರ್ಟ್ ಆಗುತ್ತೆ. ಆ ಸ್ಟಾರ್ಟ್ ಆದಾಗ ಏನು ಮಾಡುತ್ತೆ, ಜರಿ ಎಲ್ಲ ತಿನ್ಕೊಳ್ಳುತ್ತೆ. ಆ ಜರಿ ತಿಂದಾಗ ಏನಾಗುತ್ತೆ, ಆವಾಗ ರಾಣಿಗಳಿಗೆ ಡಿಸ್ಟರ್ಬ್ ಆದಮೇಲೆ ಅದು ಹೊರಟೋಗ್ಬಿಡುತ್ತೆ ಅದು ಕೂರಲ್ಲಿ. ಆವಾಗ ಅದನ್ನು ಕ್ಲೀನ್ ಮಾಡೋದನ್ನು ಕಲ್ತ್ಕೊಂಡೆ, ತೋರಿಸ್ಕೊಟ್ರು ಒಂದೊಂದು ಟ್ರಿಪ್ ಒಂದೊಂದು ಟ್ರಿಪ್ ಅಂದಂಗೆ ಕಲ್ಸ್ಕೊಟ್ಟಂಗೆ ನಾವು ಕಲ್ತ್ಕೊಂಡು ಆ ತಿರು ಕೆಲವು ರೈತರು ಮುಡಿದಾಗ ಅವ್ರು ಹೇಳೋದನ್ನು ಕೇಳ್ಕೊಂಡು ಹೇಗೆ ಮಾಡೋದು ಹೆಂಗೆ ಮಾಡೋದು ಅಟಚ್ಚಲ್ಲ ಅದು ಹಿಂಗೆ ಆಗ್ಬಿಡ್ತಲ್ಲ ಹೋಗ್ಬಿಡ್ತಲ್ಲ ಏನಾರು ಮಾಡಿ ತೆಗಿಬೇಕು ತೆಗಿಬೇಕು ಅನ್ನೋದು ಒಂದು ಛಲನೇ ಆಗೋಯ್ತು ಅದು ನನಗೆ. ನಾನು ಏನಾರು ಮಾಡಿ ಅನ್ನಿ ತೆಗಿಲೇಬೇಕು, ಜೇನುತುಪ್ಪವ ನಾನು ತೆಗಿಬೇಕು, ಮಾರೋದಕ್ಕಿಂತ ನನ್ನ ಮನೆಗಾರು ಆಗಬೇಕು ಅಂತ. ಇವರು ಅಷ್ಟಾಗ ನಮ್ಮ ಹೆಂಗಸರು ನೀನು ಎರಡು ಒಂದು ವರ್ಷ ಸಾಕ್ತೆ ಎರಡು ವರ್ಷ ಸಾಕ್ತೆ ಒಂದು ತೊಟ್ಟು ಜೇನುತುಪ್ಪ ಕೊಡಲಿಲ್ಲ ನಿಮಗೆ ಹುಚ್ಚ ಬಂದ್ಬಿಟ್ಟದೆ, ನೀವು ಯಾಕೆ ಮಾಡಿರಿ ಬಿಟ್ಬಿಟ್ಟು ಮಾಮೂಲಿ ಕಬ್ಬು ಭತ್ತ ರಾಗಿ ಬೆಳೀತಿದ್ರಲ್ಲ ಬೆಳೀರಿ ಅದರಲ್ಲ ದುಡ್ಡಾರು ಸಿಗುತ್ತಲ್ಲ ಅನ್ನೋರು. ನೋಡೋಣ ಅವ್ರಿಗೇನು ಕೇಳಿದ್ಮೇಲೆ ಹೂ ಅನ್ಕೋಬೇಕಲ್ಲ. ಯಾವಾಗ ಕೊಟ್ರಿ ಮತ್ತು ಸುಧಾ ಅವ್ರಿಗೆ ಜೇನುತುಪ್ಪನ? ಎರಡು ವರ್ಷ ಮೂರು ವರ್ಷ ಆಯಿತು ಸಾಕು ಕೊಡೋದಕ್ಕೆ ಅವ್ರಿಗೆ. ಹೌದಾ? ಅಲ್ಲಿ ತಂಗ ನೀವು ಬರೀ ಉಳದ ಕೈಲಿ ಕಚ್ಚಿಸ್ಕೊಂಡಿದ್ದೆ ಕೈಲಿ ಬಯಸ್ಕೊಂಡು ಸಾಕುದೇ ಆಯ್ತು ನಾನು. ಆಯ್ತು, ಈಗ ಫಸ್ಟು ಎರಡು ಪೆಟ್ಟಿಗೆನಲ್ಲಿ ಜೇನುತುಪ್ಪ ತೆಗೆದಾಗ ಏನು ಅನ್ನಿಸ್ತು ನಿಮಗೆ? ಸರ್ ಆ ಜೇನುತುಪ್ಪ ಅನ್ನೇ ಫುಲ್ಲು ತುಂಬ್ಕೊಳ್ತು, ಗೊತ್ತಾಗಲಿಲ್ಲ ನನಗೆ ತೆಗಿಬೇಕು ಅನ್ನೋದು ಗೊತ್ತಾಗಲಿಲ್ಲ. ಮೇಲ್ಗಡೆ ಟಾಪ್ಗೂ ಕಟ್ಬಿಡ್ತು. ಓಹೋ, ಅದು ತೆಗಿಯಕ್ಕೆ ಬರಲಿಲ್ವಲ್ಲ ಏನು, ಆಗ ಭಯ ನಮಗೆ ತೆಗಿಯೋಕ್ಕೆ ಹೋಗೋಕ್ಕೆ ಹೋಯ್ತಿರ್ಲಿಲ್ಲ. ಆಮೇಲೆ ಸಾರ್ಗೆ ಹೇಳಿದೆ, ಸರ್ ಬನ್ನಿ ಸರ್ ಒಂದು ಸ್ವಲ್ಪ ತುಂಬಿದೆ ತಗೊಡಿ ಅಂತಂದೆ. ಅವ್ರು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ. ಅವ್ರಿಗೆ ಅವ್ರ ಕೆಲಸಗಳಲ್ಲಿ ಏನೇ ಬಿಜಿ ಇತ್ತು ಏನೋ, ಅವ್ರು ಹೊಸಿ ಬರೋದು ಲೇಟ್ ಆಯಿತು. ಒಂದು 15-20 ಆಗ್ತು, ಟಾಪ್ಗೂ ಮೇಲೆ ಕಟ್ಬಿಡ್ತು, ಟಾಪು ಭದ್ರ ಕಚ್ಕೊಂಡಿತ್ತು. ಆಗ ಆಮೇಲೆ ಒಂದು ದಿವಸ ಬಂದರು, ಆಮೇಲೆ ತೋರಿಸ್ಕೊಟ್ರು ಈ ಥರ ತೆಗಿ, ನನ್ನ ಕೈಲೇ ಬಿಚ್ಚಿಸಿದ್ರು, ನೀನೇ ಬಿಚ್ಚು ನೀನೇ ತೆಗಿ ನೀನೇ ಮಾಡು ಅಂತ. ಅವ್ರು ಹೇಳ್ಕೊಡ್ತಾಯಿದ್ರು, ನಾನು ಮಾಡ್ತಾಯಿದ್ದೆ ಹಂಗೆ ಒಂದೆರಡು ಕಚ್ಚುವ. ಅವ್ರು ಹೇಳಿದ್ರು, ಸರ್ ಕಾಂತರಾಜ್ ಅವರೇ ಹೆದರ್ಕೋಬೇಡಿ, 50 ತುಳ ಕಚ್ಚಿದ್ರು ನಿಮ್ಗೆ ಯಾವ ವಿಷಯ ಇರೋಲ್ಲ, ಏನಾಗಲ್ಲ, ಧೈರ್ಯವಾಗಿ ಮಾಡಿ ಅಂತ. ಆವಾಗ ಅವ್ರು ಹೇಳ್ದಂಗೆ ಮಾಡ್ಕೊಂಡ್ ಬಂದೆ. ಸರ್ ಆ ಬಾಕ್ಸಲ್ಲಿ ನನಗೆ 5 kg ಹನಿ ಬತ್ತು ಟಾಪಲ್ಲಿ ಕಚ್ಚಿರೋದ್ರಿಂದ. ಟಾಪಲ್ಲಿ ಕಟ್ಟಲಿಲ್ಲ ಅಂತಂದರೆ ಕೆಳಗಡೆದೇ ಆದರೆ 3-3.5 kg ಬರುತ್ತೆ. ನೀವು ಹೋಗಿದ್ರ ಸುಧಾ ಅವ್ರೆ ಮೊದಲನೇ ಸಾರಿ ಜೇನುತುಪ್ಪ ತೆಗೆದಾಗ? ಮನೆ ಹತ್ರನೇ ತೆಗೆದ್ರು ನೋಡಿದೆ, ಹಿಂದೆಗಡೆ ಮಡಗಿದ್ರು, ಅವಾಗ ನೋಡಿದ್ವಿ. ಚೆನ್ನಾಗಿ ಏನು ಖುಷಿ ಆಯ್ತಾ? ಖುಷಿ ಆಯ್ತು, ಪರವಾಗಿಲ್ಲ, ಕಷ್ಟಪಟ್ಟದ್ದು ಸಿಕ್ತಲ್ಲ ಅನ್ಕಂಡೆ ಅಲ್ವಾ. ಮೊದಲನೇ ಸಾರಿ ಜೇನುತುಪ್ಪ ತಿಂದಾಗ ಏನನ್ನಿಸ್ತು? ತುಂಬಾ ಚೆನ್ನಾಗಿತ್ತು. ಹೌದಾ? ಬೆಳಗ್ಗೆ ತಿನ್ನೋದ್ರಲ್ಲಿ ಆರೋಗ್ಯ ಇದು ಎಷ್ಟು ಖುಷಿ ಎಷ್ಟಿರ್ತದೆ ಅನ್ನೋದು ನಮ್ಗೆ ಗೊತ್ತಾಯ್ತು ಅವಾಗ ನೋಡಿದ್ರ. ಹೇಳಿ ಕಾಂತರಾಜ್. ಅವಾಗ ಅದನ್ನ ಮಾರಾಟಕ್ಕೆ ಮಾರ್ಬೇಕಲ್ಲ, ದುಡ್ಡು ನಾಶಿ ಆಯ್ತಲ್ಲ, ಇದೆಷ್ಟಕ್ಕೆ ಮಾರೋದು ಒಂದು ಗೊತ್ತಿಲ್ಲ, ನೋಡೋಣ. ಅದಾಗೇನು, ನಾನು 3 ವರ್ಷಕ್ಕೆ ಒಂದು ಸಾರಿ ತೆಗ್ದಿದ್ದೀನಿ, ಅಷ್ಟೊತ್ತಿಗೆ ಒಂದು 15,000 ಲಾಸ್ ಮಾಡ್ಕೊಂಡಿದ್ದೆ. ಇದೊಂದು 1,000 ಮಾರ್ಬಿಟ್ಟು ದುಡ್ಡು ಮಾಡೋಣ ಅಂದ್ಬಿಟ್ಟು 1,000 ಅವತ್ತಿಗೆ ನಾನು ಕರೆದೆ. ಅದು ಯಾರೋ ಒಬ್ಬರು ಕೆಲಸದಾರರು ಬಂದರು, 1 kg ತಗೊಂಡ್ರು, 2 kg ತಗೊಂಡ್ರು, ತಿರ್ಗಿ ಅದು ಯಾರು ಇನ್ನತ್ತೆ ಯಾರು ಕೇಳೋಕ್ಕೆ ಇಷ್ಟಪಡಲಿಲ್ಲ. ಆಮೇಲೆ ಅದು ಮನೆಯಲ್ಲೇ ಇತ್ತು. ಆಮೇಲೆ ಇವ್ರು ಬಂದವ್ರು ನಂಟರು ಇಷ್ಟರು ಅಕ್ಕ ತಂಗಿಯರು ಇವ್ರಿಗೆಲ್ಲ ಹೊಸಿ ಕೊಡೋಕೆ ಶುರುವಾದರು. ಆಗ ಚೆನ್ನಾಗಿದೆ ಅಂದ್ಕೊಂಡು ಹೇಳಿ ಎಲ್ಲ ಇತ್ತು. ಆಗ ಆಮೇಲೆ ಇವರು ಈಗ ಇಷ್ಟು ಬರ್ತಲ್ಲ, ಈಗ ಆಮೇಲೆ ಮಾರಾಟಕ್ಕೆ ಸರಿಯುತ್ತದೆ, ಇನ್ನೊಂದು 4 ಬಾಕ್ಸ್ ತಗೊಳ್ಳಿ ಅಂತ ಇವರೇ ನನಗೆ ಫೋರ್ಸ್ ಮಾಡಿದ್ರು. ಹೌದಾ? ಹೌದು. ಮೊದಲು ಎರಡಕ್ಕೆ ಮಡಗಿದ್ರಿ ಅಂತ ಅಂತಿದ್ದವ್ರು ಅಂತಿದ್ದಿ. ಮಂಟೋದು ಮಡಗಬೇಡಿ, ಇನ್ನೇನಕ್ಕೆ ಮಡಗ್ತೀರಾ, ಏನು ಸುಮ್ಮನೆ ತಿರುಗಿ ಸಾಕಾಗಿ ಮಡಗಲೇಬೇಡಿ ಅಂತ ಹೇಳಿದೆ. ಹೇಳಿದ್ಮೇಲೆ ತಿರ್ಗಾ ತಂದು ತಿರುಗಿ ಇಡಿ ತೋಟದಲ್ಲಿ ಇಡಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಯಾಕಾಗಿ ಅನ್ನಿಸ್ತು ತಮಗೆ ಅಂದರೆ ಚೆನ್ನಾಗಿ ಬರ್ತಲ್ಲ, ಅಂದರೆ ನೆಂಟರು ಬಂದು ತುಪ್ಪ ತಿಂದವರು ಚೆನ್ನಾಗದೆ ಅಂದ್ರೆ ಚೆನ್ನಾಗದೆ ಇನ್ನು ಸ್ವಲ್ಪ ಕೊಡಿ ಮಕ್ಳಿಗೆ ಕೆಮ್ಮಿದ್ರೆ ಹಿಂಗೆ ಜ್ವರ ಇದ್ರೆ ಕುಡಿಸ್ಬೇಕಲ್ಲ, ಅವಾಗ ಸ್ವಲ್ಪ ಕೊಡಿ ಒಂದೇ ಇಷ್ಟಿಷ್ಟು ಕೊಡಿ ಅಂತ ಕೇಳ್ತಿದ್ರು. ಹೊಗಳ್ತಾ ಇದ್ರು ನಿಮ್ಗೆ, ಖುಷಿ ಆಗ್ಬಿಡ್ತು. ಹೊಗಳ್ತಾ ಇದ್ರು ಸುಧಕ್ಕ ಚೆನ್ನಾಗಿರೋ ಜೇನುತುಪ್ಪ ಕೊಡ್ತಾರೆ ಅಂತ. ಅದಕ್ಕೆ ಯಜಮಾನ್ರಿಗೆ ಇನ್ನು 4 ಪೆಟ್ಟಿಗೆ ಮಡಗಿ ಅಂದ್ರಿ? ಅದೇ ಹೇಳಿದ್ದು, 4 ಮಡಗಿ ಇನ್ನು ತಿರ್ಗಾಯ್ತು, ಇನ್ನು 4 ಮಡಗರಂತೆ ಮಡಗಿ ಮಡಿ ತುಂಬ್ದಂಗೆ ಮಡಗ್ತಾ ಇರೋರಿ ಅಂತ ನೋಡಿದ್ರ. ಹೇಳಿ ಕಾಂತರಾಜ್. ಅವಾಗ ಏನಾಗ್ತ ಮಕ್ಳುಗಳಿಗೆ ಸರ್ ನಾನು ಇವತ್ತಿಗೂ ಫ್ರೀಯಾಗಿ ಉಚಿತವಾಗಿ 50 ಗ್ರಾಮ್ ಜೇನುತುಪ್ಪ ಮಕ್ಕಳು 1 ವರ್ಷದ ಮಕ್ಕಳುಗಳಿಗೆ ಇವತ್ತು ಕೊಡ್ತಾ ಇದ್ದೀನಿ ಊರಲ್ಲಿ ಫ್ರೀಯಾಗಿ ನಮ್ಮೂರಿಗೆ ಮಾತ್ರ. ಹೌದೇ? ಅದೇನು ಕಾರಣ ಸರ್? ನನಗೆ ಒಂದೇನೋ ಖುಷಿ ಆಯಿತು. ಓಹ್, ಯಾರೋ ಈಗ ಬರ್ತಾರೆ, ನಮ್ಮ ಮಗಿಗೆ ಕೆಮ್ಮಲು ಹೋಯ್ತು ಅಂತಾರೆ, ನೆಗಡಿ ಹೋಯ್ತು ಅಂತಾರೆ, ಇದೋಯ್ತು ಅಂದಾಗ ನನಗೆ ಒಂಥರ ಖುಷಿ ಆಯಿತು. ಮಕ್ಕಳ ಕೊಡೋದ್ರಲ್ಲಿ ಏನು ಕಾಸಿಸ್ಕೋದು ನಾನು ಬೇಡ ಅಂತೇಳಿ ಉಚಿತವಾಗಿ ಇವತ್ತು ನಮ್ಮೂರ್ಗೆ ಮಾತ್ರ, ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ, ನಮ್ಮೂರವ್ರಿಗೆ ಉಚಿತವಾಗಿ 50 ಗ್ರಾಮ್ ಇವತ್ತು ಕೊಡ್ತೇನೆ. ಪುಣ್ಯದ ಕೆಲಸ ಬಿಡಿ. ಆಯ್ತು, ಈಗ 2-4 ಪೆಟ್ಟಿಗೆ 4 ಪೆಟ್ಟಿಗೆ ಮಾಡಿದೆ. ಆಮೇಲೆ ತಿರ್ಗಾ ಇವ್ರು 4 ತಗ ಬಂದ್ರಲ್ಲ, ಅವಾಗ ಪುನಃ ಕಡಿಮೆ ಆಯ್ತು ರೈಟ್. ಆಮೇಲೆ ನಾನು ಅಧಿಕಾರಿ ಹತ್ರನೂ ಹೋದೆ, 2 ಬಾಕ್ಸ್ ಖಾಲಿ ಇದ್ವಲ್ಲ, ಆ ಬಾಕ್ಸ್ಗೆ 2-2 ಡಿವೈಡ್ ಮಾಡಿಕೊಡ್ಬೇಕಲ್ಲ. ಆಗ ಡಿವೈಡ್ ಮಾಡಬೇಕಾದ್ರೆ ನನಗೆ ಬರ್ತಿರ್ಲಿಲ್ವಲ್ಲ, ಅವಾಗ ಏನು ಮಾಡಿದೆ, ಅವರೇ ಬಂದು ಡಿವೈಡ್ ಮಾಡಿಕೊಟ್ರು 2 ಬಾಕ್ಸನ್ನು. ಆ 2 ಬಾಕ್ಸು ಡಿವೈಡ್ ಮಾಡಿದಾಗ ಖಾಲಿ ಬಾಕ್ಸನ್ನು 4 ಆಯಿತು. ಅವಾಗಿಂದ 4 ಆದಾಗ ತಿರ್ಗಿ ಅದ್ರ ಜೊತೆಗೆ ನೀರು ತಗೊಂಡೆ, 6 ಆದು. 6ರಲ್ಲಿ ಪುನಃ ಹೊರಟೋಗ್ತು, 1-2 ಬಾಕ್ಸ್ ಹೊರಟೋಗ್ಬಿಡ್ತು. 2 ಬಾಕ್ಸ್ ಹೋದ್ಮೇಲೆ ನೋಡೋಣ ಯಾವ ಮಟ್ಟಕ್ಕೆ ಏನು ಕಾಯಿತು ಏನು ಹೋಯ್ತು ಅಂತ ಗೊತ್ತಾಗಲಿಲ್ಲ. ಅದರಲ್ಲಿ ರಾಣಿ ಇರಲಿಲ್ಲ, ಇದರಲ್ಲಿ ರಾಣಿ ಇತ್ತು. ಅದರಿಂದ ಹೊರಟಾಯ್ತು ಅಂತ ನಾನೇ ಸಮಾಧಾನ ಮಾಡ್ಕೊಂಡು ಸುಮ್ಮನಾಗೋದೆ. ಸುಮ್ಮನಾಯ್ತೇನೆ. ಅದರಿಂದ ಅಧಿಕಾರಿಗಳು ಬಂದಾಗ ನಮಗೆ ಅದನ್ನು ಮಾಡಿದ್ರಲ್ಲ ತುಂಬಿಕೊಟ್ಟಾಗ ಮಾಮೂಲಿ ಡಿವೈಡ್ ಮಾಡಿಕೊಟ್ಟು ತೋರಿಸ್ಕೊಟ್ರು. ಆಗ ನಾನು ಯಾವಾಗ ಮಾಡಬೇಕು ಅನ್ನೋದು ಗೊತ್ತಾಯಿತು, ನಾನೇ ಮಾಡ್ಕೊಂಡೆ. ಆಮೇಲೆ ಯಾವ ರೀತಿ ಮಾಡ್ಬೇಕು ಹೇಳಿ, ನಮಗೂ ಅರ್ಥ ಆಗೋಂಗೆ. ಅಲ್ಲ ಅದೇನಿಲ್ಲ ಸರ್, ಅದು ಬಂತಲ್ಲ ಅದು ಗಂಡುಳ ಇರುತ್ತೆ ಸರ್, ಗಂಡುಳ ಸುತ್ತ ಯಾವಾಗ ಒಡ್ಡಾಡೋಕೆ ಶುರುವಾಗುತ್ತೆ ಬಾಕ್ಸ್ ತುಂಬ, ಅದು ಗಂಡುಳಿಗೆ ಚುಚ್ಚಕ್ಕೆ ಮುಳ್ಳಿಲ್ಲ, ಅದಕ್ಕೆ ಏನು ಇಲ್ಲ, ಬರೀ ಸುಮ್ಮನೆ. ಅದು ನೋಡೋಕೆ ಒಂದು ಸ್ವಲ್ಪ ದಪ್ಪಾಗಿರುತ್ತೆ, ನೋಡಿದವ್ರಿಗೆ ಭಯ ಆಗುತ್ತೆ. ಅದು ಒಂಥರ ಏನೋ ರಕ್ಷಣೆ ಇದ್ದಂಗೆ, ಅದು ಸುತ್ತ ಅದು ಎಲ್ಲೂ ಹೋಗಲ್ಲ, ಅದು ಹೊರಗಡೆನೂ ತಿನ್ನೋಕೆ ಹೋಗಲ್ಲ. ಇದು ಕೆಲಸಗಾರುಗಳ ಏನು ಜೇನುತುಪ್ಪ ತಂದು ಮಡಗಿರುತ್ತೆ ಅದು ತಿನ್ಕೊಂಡು ಸುತ್ತ ರಕ್ಷಣೆಗೆ ಓಡಾಡ್ತಾ ಇರ್ತದೆ. ಆವಾಗ ಜಾಸ್ತಿ ಗಂಡುಳ ಜಾಸ್ತಿ ಆದಾಗ ಅಲ್ಲಿಗೆ ರಾಣಿ ಪ್ರೌಢ ವ್ಯವಸ್ಥೆಗೆ ಬಂದಿದೆ ಅಂತ ಅಲ್ಲಿಗೆ ಅರ್ಥ ನಮಗೆ. ಆ ಗಂಡುಳ ಯಾವಾಗ ಜಾಸ್ತಿ ಓಡಾಡ್ದೊ ಅವಾಗ ಏನು ಮಾಡ್ಬೇಕು, ಅದರಲ್ಲಿರ್ತಕ್ಕಂಥ 4 ಬಾಕ್ಸನ್ನ 8 ಫ್ರೇಮ್ ಇರುತ್ತೆ, 8 ಫ್ರೇಮನ್ನು 4 ಫ್ರೇಮು ಖಾಲಿ ಬಾಕ್ಸ್ಗೆ ಹಾಕ್ಬಿಡೋದು. ಖಾಲಿ ಬಾಕ್ಸ್ ಹಾಕಿ ಇದು ಸೂರ್ಯನ ಕಡೆ ಫಸ್ಟ್ ಹಳೆಯದು, ಸೂರ್ಯ ಯಾವ ಕಡೆ ಉರ್ತಾನೋ ಆ ಕಡೆ ಬಾಕ್ಲಾಗಿ ನಿಲ್ಲಿಸಿರ್ತೀವಿ. ಇದನ್ನು ಉಲ್ಟ ಹಾಕ್ಬಿಟ್ಟು ಮಡಗ್ಬೋದು ಅಲ್ಲೇ ಸಾಯಂಕಾಲ ಗಂಟ. ಸಾಯಂಕಾಲ ಆದಮೇಲೆ 1/2 ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ತಗೊಂಡ್ಬಿಡಿಕೊಂಡ್ರೆ ಇದು ಒಂದು ಕುಟುಂಬ ಆಯ್ತದೆ, ಅದು ಒಂದು ಕುಟುಂಬ ಉಳ್ಕೊಳ್ಳುತ್ತೆ. ಆ ಥರ ಮಾಡ್ಬೋದು. ಈಗ ಒಟ್ಟು ಎಷ್ಟು ಬಾಕ್ಸ್ಗಳು ಇಟ್ಕೊಂಡಿದ್ರಿ? ನಮ್ಮದು ಸ್ಟಾರ್ಟಿಂಗು 30 ಬಾಕ್ಸ್ ಇಟ್ಟಿದೆ. ಆಮೇಲೆ ಎಲ್ಲ ಹೊರಟೋದ್ಮೇಲೆ ಹೊರಟೋದ್ಮೇಲೆ ಈಗ ಒಂದು 6 ಬಾಕ್ಸ್ ಇಟ್ಕೊಂಡಿದ್ದೀನಿ ಅಷ್ಟೇ. ಯಾಕೆ ಹೊರಟೋಯ್ತು? ಸೊ ಆಗ ಬೇಸಿಗೆನಲ್ಲಿ KRS ನೀರಿಲ್ಲದೆ ಎಲ್ಲ ಒಣಗೋಗ್ತು, ಅದಕ್ಕೆ ಏನೂ ಆಹಾರ ಸಿಗಲಿಲ್ಲ. ಅವಾಗ ಆ ಟೈಮಲ್ಲಿ ನನಗೆ ಜಾಸ್ತಿ ಖಾಲಿ ಆದ ಆಮೇಲೆ ಡಿವೈಡ್ ಮಾಡಲಿಲ್ಲ. ಆಮೇಲೆ ಈಗ ಒಂದು 6 ಬಾಕ್ಸಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀನಿ. 6 ಬಾಕ್ಸ್ ಆಮೇಲೆ ರೈತರುಗಳು ಮಡಗಿದ್ದಾರೆ, ಸುಮಾರು ಜನ ರೈತರು ನಮ್ಮ ಕಾಂಟೆಂಟಲ್ಲೇ ಮಡಗಿದ್ದಾರೆ. ಅವರು ಈಗ ಅವ್ರು ಮಡಗಿದ್ರು ಅವ್ರದೇ ದುಡ್ಡು ಅವ್ರದೇ ತೋಟ, ಅದನ್ನು ನಂದೇ ಅಂತ ಹೇಳ್ತೀನಿ. 1,000 ಬಾಕ್ಸ್ ಇದೆ ಈಗ. ಹೌದಾ? ಎಲ್ಲ ರೈತರ ಹತ್ರ ಅವ್ರದೇ ದುಡ್ಡು ಅವ್ರದೇ ತೋಟ. ಆಮೇಲೆ ಬಿಚ್ಚಬೇಕಲ್ಲ, ನಾನೇ ಬೇಕಲ್ಲ, ನಾನೇ ಹೋಗ್ಬೇಕಲ್ಲ ಬಿಚ್ಚಿಕೊಡೋಕ್ಕೆ. ಅದರಿಂದ ಅವು ಅಲ್ಲ ನನ್ನ ಬಾಕ್ಸಿವೆ ಇಲ್ಲವೇ ಇಲ್ಲವೇ ನಾನೇ ನಂದೇ ಅಂತ ಹೇಳ್ಕೊಳ್ತೀನಿ. ಅದು ಕರೆಕ್ಟ್ ಹೇಳಿ. ಸುಧಾ ಅವರ ಜೇನುತುಪ್ಪ ಹೆಂಗೆ ತೆಗಿಬೇಕು? ಹೆಂಗೆ ತೆಗೆಯೋದು ಅಂದರೆ ಮಾಮೂಲಿ ಎಲ್ಲ ಓಪನ್ ಮಾಡಿ ಕ್ಲೀನ್ ಮಾಡಿ ಹುಳಗಳಿರಲ್ವಲ್ಲ ಅದನ್ನು ಬಿಡಿಸಿ ಕೊಡ್ತಾರೆ. ಅದನ್ನು ಬಟ್ಟೆಲಿ ಸೋಸಿ ಪಂಚೆ ಬಟ್ಟೆ ಮಲ್ ಪಂಚೆ ಬಟ್ಟೆಲಿ ಸೋಸಿ ಹಿಂಗೆ ನೇತಾಕಿ ತೊಟ್ಕು ಒಂದೊಂದೇ ತೊಟ್ಕು ತೊಟ್ಟು ಡ್ರಾಪ್ ಒಂದೊಂದೇ ಡ್ರಾಪ್ ಕೆಳಗಡೆ ತೊಟ್ಕ್ತದೆ. ಹೌದಾ? ಹಾಂ. ಅದನ್ನು ಸೋಸಿದ್ದ ಬಾಟ್ಲಿಗೆ ಮಾಡೋದು. ಅದನ್ನ ನೀವು ಸೋಸ್ತೀರಾ? ಅದೇನೋ ಒಂದು ಮಿಷಿನ್ ಬಂದದಲ್ಲ, ಮಿಷಿನ್ ಇದೆ, ಅದಕ್ಕೆ ಮಿಷಿನ್ಗೆ ಇದು ಕಟ್ಟಬೇಕು ಸರ್. ಅದು ಫೈಬರ್ ಬರುತ್ತಲ್ಲ, ಅಂಟು ಥರ ಬರುತ್ತೆ, ಅದನ್ನು ಕಟ್ಟಿದ್ರೆ ಮಿಷಿನಲ್ಲಿ ತೆಗಿಬೇಕು. ಇಲ್ಲಾಂದ್ರೆ ಅದೇನಾರ ಮಧ್ಯೆ ಫ್ರೇಮ್ ಕೊಡಲಿಲ್ಲ ಅಂತಂದರೆ ಕೈಲೇ ಬಿಸಿ ಪೂರ್ತಿ ಎರಡನೇ ಕಟ್ ಮಾಡ್ಕೊಬಿಡೋದು. ಹೌದಾ? ಯಾವ್ದು ಸುಲಭ ಅಂತೀರಿ ಸುಧಾ ಅವರೇ? ನಮ್ಗೀಗ ಮಾಡ್ತಾ ಇರೋದು ನಮಗೆ ಈಜಿ ಅನಿಸ್ತದೆ, ಕಟ್ಟಿ ಬಿಟ್ಬಿಡ್ತೀವಿ, ಅದು ಸೋತಾ ಇರ್ತದೆ ಅದ್ರ ಪಾಡೋದು, ಅದು ನಾವು ಬೇರೆ ಕೆಲಸ ಮಾಡ್ತಾ ಇರ್ತೀವಿ. ಹೌದಾ? ಮಿಷಿನಲ್ಲಿ ತೆಗಿಯೋದು ಬಹಳ ಸುಲಭ. ಮಿಷಿನ್ ನೋಡಿಲ್ಲ. ಹೌದಾ? ನೋಡಿಲ್ಲ. ಅಂದ್ರೆ ಒಂದು ಬಟ್ಟೆನಲ್ಲಿ ಕಟ್ತೀರಿ, ಮಲ್ಲು ಪಂಚೆ ಬಟ್ಟೆಲಿ ಕಟ್ಬಿಟ್ಟು ನೇತಾಕ್ತಿವಿ. ನೇತಾಕ್ತಾ ತೊಟಕ್ತಾನೇ ಇರ್ತದೆ, 24 ಗಂಟೆನೂ ತೊಟಕ್ತಾ ಇರ್ತದೆ. ಅದೇ ಸುಲಭ ಅಂತೀರಿ? ಅವಾಗ ಫಸ್ಟ್ ಸ್ಟಾರ್ಟಿಂಗ್ ಹಂಗಿತ್ತು. ಆಮೇಲೆ ಪುನಃ ಇನ್ನೊಬ್ಬರು ಒಂದು 2 ವರ್ಷದಿಂದ ಈಚೆಗೆ ಇನ್ನೊಬ್ಬರು ಬೇರೆ ಐಡಿಯಾ ಕೊಟ್ಟರು ನನಗೆ. ಈಗ ಆ ಥರ ಮಾಡೋದಕ್ಕಿಂತ ಈ ಸೊಪ್ಪು ಸೋಲ್ಸು ಜಾಲ್ರಿ ಇದೆಲ್ಲ, ಆ ಜಾಲ್ರಿಗೆ ಸಣ್ಣ ಸಣ್ಣ ಪೀಸ್ ಹೊಡೆದ್ರೆ ಬಿಟ್ಬಿಡೋದು. ಸಣ್ಣ ಸಣ್ಣ ಪೀಸ್ ಹೊಡೆದ್ರೆ ಕೈಲಿ ಮುಟ್ಟುವಂಗಿಲ್ಲ, ಪೂರ್ತಿ ಆಟೋಮೆಟಿಕ್ ಅದೇ ಹಸುವಾಗ ಸೊರಗುತ್ತೆ ಈಗ. ಈಗ ಆ ಮೆಥಡ್ ಇದೆ. ಅಂದರೆ ಮೊದಲು ಬಟ್ಟೆಲಿ ಹಾಕಿ ಬಟ್ಟೆ ಪಂಚೆಗೆ ಹಾಕಿ ಪಂಚೆನ ರೌಂಡ್ ಹೊಡೆದು ಭದ್ರಾಗೆ ಸುತ್ತಲೂರಿ ದಾರ ಕಟ್ಬಿಟ್ಟು ನೇತಾಕ್ಬಿಡೋದು. ನೇತಾಕಿದ್ರೆ 1-2 ದಿನ 3 ದಿನ ಗಂಟ ತೊಟಕಿ ಅದು ಕ್ಲೀನ್ ಆಗ್ತಿತ್ತು. ಈಗ ಪೆಟ್ಟಿಗೆಗೆ ಹೊಸದಾಗಿ ಜೇನು ಕುಟುಂಬನ ತುಂಬ್ಕೊಳ್ಳೋದು ಹೇಗೆ? ಸರ್ ಅದು ಕುಟುಂಬ ಅಂತಂದ್ರೆ ಹೊಸ್ತಾಗೆ ಅಲ್ಲಿ ಇದ್ರಲ್ಲಿದ್ರೆ ಡಿವೈಡ್ ಮಾಡ್ಬೋದು, ಇಲ್ಲ ಅಂದ್ರೆ ಹೊರಗಡೆ ಉತ್ತ ಉತ್ತದಲ್ಲಿರ್ತದೆ, ಇಲ್ಲ ಅಂತಂದ್ರೆ ಮರದ ಪಟ್ರೆ, ಇಲ್ಲ ಅಂದ್ರೆ ಕಲ್ ಪಟ್ರೆ. ಅಂದ್ರೆ ಮೊದ್ಲು ಹಳೆ ಹಳ್ಳಿಗಳಲ್ಲಿ ಹಳೆ ಮಡ್ಕೆಗಳಿದ್ದಾರೆ, ಹಳೆ ಮಡಿಕೆ ಏನಾರು ಅಕಸ್ಮಾತ್ ಯಾರು ಅಪ್ಪಿ ತಪ್ಪಿ ಒಂದು ಟಿನ್ ಏನಾರು ಬಿಡಿದ್ರೆ ಟಿನ್ಗಳು ಇಂಥವದ್ರಲ್ಲಿ ಪೈಪು ಇಂಥವದ್ರಲ್ಲಿ ಇರುತ್ತೆ. ಇದ್ದಾಗ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಗಂತ್ ಕಡ್ಡಿ ಹಚ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಹೊಗೆ ಕೊಟ್ಕೊಂಡು ಆ ಜರಿನ ಒಂದೊಂದೇ ಜರಿನ ಬಿಚ್ಕತೀವಿ. ಆ ಬಿಚ್ಕೊಂಡು ಒಂದು ನಾಲ್ಕು ಜರಿ ಬಿಚ್ಕೊಂಡು ಬಾಳೆಪಟ್ಟಲ್ಲಿ ಹಾಕಿ ಅದಕ್ಕೆ ಕಟ್ಟೋದು. ಎಂಟು ಪ್ರೇಮ್ ಇರ್ತದೆ, ಎಂಟು ಪ್ರೇಮಲ್ಲಿ ನಾಲ್ಕು ಒಂದು ಐದು ಪ್ರೇಮ್ ಕಟ್ತೀವಿ, ಇನ್ನೆರಡು ಪ್ರೇಮ್ ಖಾಲಿ ಬಿಡ್ತೀವಿ. ಆಗ ಆ ಎರಡು ಪ್ರೇಮ್ಗೆ ಹೊಸ್ತ ಕಟ್ಟಬೇಕದು, ನಾವು ಎಂಟನ್ನು ಕಟ್ಟಿಬಿಟ್ರೆ ಕಟ್ಟಲ್ಲ, ಆಗ ಹುಳ ಚೆನ್ನಾಗಿಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಹಾಗೆ ನಾಲ್ಕು ಐದು ಪ್ರೇಮ್ ಕಟ್ಟಿದ್ರೆ ಆಮೇಲೆ ಹೊರಗಡೆಯಿಂದ ಬರಬೇಕಾದ್ರೆ ಹುಳುಗಳು ಹೋದಾಗ ಹೊರಗಡೆ ಹೋದಾಗ ಕಾಲಿನಲ್ಲಿ ಅಷ್ಟಕ್ಕೆ ಮೇಣ ಬರುತ್ತೆ, ಕಚ್ಕ ಬರುತ್ತೆ. ಈ ಅವ ಯಾವಾಗ ಅದಷ್ಟಕ್ಕೆ ಕಾಲಲ್ಲಿ ಕಚ್ಕೊಂಡು ಬತ್ತದೆ ಬತ್ತು ಬತ್ತು ಅಂತ ನಾವು ಮುಂದೆ ಗೂಡು ಮುಂಚೆ ಕುಂತ್ಕೊಂಡು ನೋಡ್ತಾ ಇರ್ತೀವಲ್ಲ, ಆವಾಗ ಆಗ ಕಾಲಲ್ಲಿ ಜಾಸ್ತಿ ಹುಳ ಕಚ್ಕೊ ಬಂದಾಗ ಕುಟುಂಬ ತುಂಬ ಚೆನ್ನಾಗಿದೆ ಅಂತ ನಮ್ಗೆ ಅರ್ಥ. ಓಹೋ, ಅದಕ್ಕೆ ಆಹಾರನೂ ಸಿಗ್ತಾ ಇದೆ ಮತ್ತು ಹುಳ ತುಂಬ ಚೆನ್ನಾಗಿದೆ ಅನ್ನೋದು ಆವಾಗಲೇ ನಮಗೆ ಅದರ ಬಾಕ್ಸಿನ ಗುಣ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದರೆ ಅವೇನು ಕೆಲಸ ಮಾಡಲಿಲ್ಲ, ಸುಮ್ಮನೆ ಇಲ್ಲೇ ತಿರುಗಾಡ್ಕೊಂಡು ಏನು ಕಾಲಿನಲ್ಲಿ ಅಂಟು ಬತ್ತಾ ಇಲ್ಲ ಅಂತಂದರೆ ಆ ಕುಟುಂಬ ಏನೋ ಒಳಗಡೆ ಏನೋ ಆಗಿದೆ, ಅದಕ್ಕೇನೋ ಒಂಥರ ಆಗಿದೆ, ಇಲ್ಲೇನು ಬೆಳವಣಿಗೆ ಕಾಣ್ತಾ ಇಲ್ಲ ಅಂತ ಎಚ್ಚರಿಕೆ ತಗೊಂಡು ಏನಾಗಿರ್ಬೋದು, ಅದಕ್ಕೇನೋ ಆಹಾರಕ್ಕೆ ಕೊರತೆ ಇದೆಯಾ ಇಲ್ಲ ಊತ್ ಕೊರತೆ ಇದೆಯಾ ಏನಿದೆ ಅಂತ ನೋಡಬೇಕಾಗುತ್ತೆ. ಆಗ ಹಂಗೆ ನೋಡಿದಾಗ ಒಂದು ಸ್ವಲ್ಪ ಶುಗರ್ ಪೀಡು ಅಕಸ್ಮಾತ್ ಏನು ತತ್ತಾ ಇಲ್ಲ ಅಂತಂದಾಗ ಕುಟುಂಬ ನೋಡಿ ಸ್ವಲ್ಪ ಹುಳ ಮಂಕಾಗಿರ್ತವೆ. ಹಾಗೆ ನೋಡಿದಾಗ ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಸಕ್ಕರೆ ಅರ್ಧ ಗ್ಲಾಸ್ ನೀರು ಅದಾಕ್ಬಿಟ್ಟು ಒಂದು ಮಾಮೂಲಿ ಜ್ಯೂಸ್ ಬಾಟ್ಲ್ ಇದೆಯಲ್ಲ, ಆ ಜ್ಯೂಸ್ ಬಾಟ್ಲಲ್ಲಿ ಒಂದು ಸ್ವಲ್ಪ ಪಿನ್ನನ ಇಲ್ಲ ಸೂಜಿಲ್ಲ ತೂತ್ ಮಾಡಿಬಿಟ್ಟು ಹುಳ ಮುಂದೆ ಗೂಡಿದೆಯಲ್ಲ ಹೋಗೋದು ಬರೋದು ಜಾಗ ಇದೆಯಲ್ಲ ಆ ಜಾಗಕ್ಕೆ ಒಂದು ಸ್ವಲ್ಪ ತಾಳು ಎತ್ತರವಾಗಿ ಮಡಗ್ಬಿಟ್ರೆ ಅದೇ ಇರ್ಕೊಳತ್ತೆ, ವೇಸ್ಟ್ ಏನಾಗಲ್ಲ. ಆಗ ಅದು ಆಹಾರ ಸಿಕ್ಕಿದ್ರೆ ಹೊರಗಡೆ ಆಹಾರ ಸಿಕ್ಕಿದ್ರೆ ನಾವು ಕೊಟ್ಟಿದ್ದನ್ನು ಉಪಯೋಗಿಸಲ್ಲ. ಅದು ನಮ್ಗೆ ಏನಾದ್ರು ಆಹಾರ ಸಿಗಲಿಲ್ಲ ಅಂತಂದರೆ ನಾವು ಕೊಟ್ಟಂಥ ಪೀಡು ಮಾತ್ರ ತಗೊಳತ್ತೆ, ಅದು ತಗಲಿಲ್ಲ ಅಂತಂದಾಗ ನಮಗೆ ಕುಟುಂಬ ಚೆನ್ನಾಗಿದೆ ಅಂತ ಗೊತ್ತಾಗ್ಬಿಡುತ್ತೆ. ಸುಧಾ ಅವರೇ, ಜೇನುಹುಳದಲ್ಲೂ ರಾಣಿ ಅಂತಿರುತ್ತಂತೆ, ಕೆಲಸಗಾರ ಅಂತಿರುತ್ತಂತೆ, ಆಮೇಲೆ ಗಂಡುಳ ಅಂತಿರುತ್ತಂತೆ, ಹೇಳ್ತಾ ಇರ್ತಾರಲ್ಲ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಸರಿ ಅಮ್ಮ, ನೀವು ನೋಡಿದ್ದೀರಾ ರಾಣಿ ಹುಳ? ನೋಡಿದ್ದೀರಾ? ನೋಡಿದೀನಿ ರಾಣಿ ಹುಳ, ನೋಡಿದ್ದೀನಿ. ನೋಡಿದ್ದೀರಾ ಹೇಗಿರುತ್ತೆ ರಾಣಿ ಹುಳ? ಸ್ವಲ್ಪ ದಪ್ಪಗಿರ್ತದೆ. ಹೌದಾ? ಆಮೇಲೆ ಗಂಡುಳ, ಕೆಲಸಗಾರ ಹುಳ ಎಲ್ಲ ನೋಡಿದಿರಿ? ಕುಟುಂಬ, ಜೈನ್ ಕುಟುಂಬ ನೋಡಿದ್ರೆ ಖುಷಿ ಆಗುತ್ತೆ? ಖುಷಿ ಆಗುತ್ತೆ. ತುಂಬಾ ದೂರ ಹೋಗಿ ಹೂವಿನ ರಸ ಕುಡ್ಕಂಡಿ ತಿರು ಮತ್ತೆ ಅಲ್ಲಿಗೆ ಬರುತ್ತೆ ಅಲ್ವಾ, ಅದೇ ಜಾಗಕ್ಕೆ ಬರುತ್ತೆ ತಿರ್ಗ ಅಲ್ವಾ. ನೋಡಿ ಮತ್ತೆ ಎಲ್ಲ ಒಟ್ಟಿಗಿರ್ತವೆ, ಒಟ್ಟಿಗೆ ಇರ್ತವೆ. ನೀವು ಒಟ್ಟಿಗಿದಿರ ಅಲ್ವೇ ನಮ್ಮ ಗಣ್ತಮ್ಮ ಅಂದ್ರು, ನೀವು ಎಲ್ಲ ಒಟ್ಟಿಗಿದಿರಿ. ನಾವು ಇದೀವಿ ಒಟ್ಟಿಗಿರೋ ಕುಟುಂಬಕ್ಕೆ ಜೈನ್ ಕುಟುಂಬ ಅಂತ, ಜೈನ್ ಕುಟುಂಬ ಅಂತಾನೆ ಹೇಳೋ ಅಲ್ವಾ. ಎಲ್ಲ ಒಂದಕ್ಕೊಂದು ಹೊಂದ್ಕೊಂಡು ಸಾಮರಸ್ಯವಾಗಿ ಹೆಂಗಿರ್ತವೆ ಅವು ಇರ್ತವೆ. ಈಗ ನಮ್ಮಲ್ಲಿ ಯಾರು ಇರಲ್ವಲ್ಲ ಕುಟುಂಬ. ನಾವಿದೀವಿ ಅಲ್ವಾ, ನೀವು ಆಮೇಲೆ ನಿಮ್ಮ ಅಪ್ಪ ಮನೆ ಅದೆಲ್ಲ ಇದ್ದಾರೆ ಅಲ್ಲ. ಇವ್ರ ಅಣ್ಣ ತಮ್ಮಂದ್ರೆ ಒಟ್ಟಿಗೆ ಅಣ್ಣ ಈಗ ಇವತ್ತಿರೋದ್ರು. ಹೌದಾ? ಈಗ ಅತ್ತಿಗೆ ಇದ್ದಾಳೆ, ಎರಡು ಮನೆ ಇದೆ. ಎರಡು ಮನೆ ಇರೋದ್ರಿಂದ ಅವ್ರದ್ದೊಂದು ಮನೆ ಇದೆ, ನಮ್ದೊಂದು ಮನೆ ಇದೆ. ಸರಿ ಸರಿ, ಅಂದ್ರೆ ಒಂಥರಹ ಜೈನ್ ಕುಟುಂಬ ನೋಡ್ತಾ ಇದ್ರೆ ನಿಮಗೂ ಒಂಥರ ಖುಷಿ ಆಗುತ್ತೆ ಅಲ್ವಾ ನಮ್ಮ? ಹೌದು ಸರ್. ಮನೆ ಹಿಂದ್ಗಡೆ ಒಂದಷ್ಟು ಪೆಟ್ಟಿಗೆಗಳಿದೆ, ಹೂ ಹಾಕೊಂಡಿದ್ದೀನಿ. ನೀವು ಹುಳ ನೋಡ್ತಿರ್ತೀರಾ? ನೋಡ್ತಿರ್ತೀವಿ. ಇವ್ರನ್ನ ಲೈಟ್ ವಿದ್ಯುತ್ ಹಾಕೊಂಡು ಟಾರ್ಚ್ ಹಾಕೊಂಡು ನೋಡ್ತಾ ಇರ್ತಾರಲ್ಲ, ಅವಾಗೆಲ್ಲ ಹೋಗಿ ಹೋಗ್ತೀವಿ ಜೊತೆಲಿ ಹೋಗಿ ನೋಡ್ತಾ ಇರ್ತೀವಿ. ಈಗ ನಿಮ್ಮೂರಲ್ಲಿ ಯಾರಾದರೂ ನಿಮ್ಮನ್ನು ನೋಡ್ಕೊಂಡು ಜೈನ ಹುಳ ಸಾಕಿರೋರು ಇದ್ದಾರಾ? ಇಟ್ಟಿದ್ರು, ಅದೇನಾಯ್ತು ಅಂತ ಗೊತ್ತಿಲ್ಲ. ಇವ್ರು ಕೇಳಿದ್ರಿ? ಹೌದಾ? ಯಾರು ಸಾಕಿದ್ರ ನಿಮ್ಮನ್ನು ನೋಡ್ಕೊಂಡು? ನಮ್ಮನ್ನು ನೋಡ್ಕೊಂಡು ಸಾಕಿದ್ರು. ಏನಾಗುತ್ತೆ ಅಂದರೆ ಒಂದು ಸಾರಿ ಹೋದ್ಮೇಲೆ ಒಂದು ಸಾರಿ ಹೋದ್ಮೇಲೆ ಬಿಟ್ಬಿಟ್ರು. ನಾವು ಹೆಂಗೆ ಮೊದಲನೇ ಪ್ರಯತ್ನ ಮಾಡಿದ್ವಿ ಬಿಟ್ಬಿಡು ಅಂತ, ಹಂಗೆ ಬಿಟ್ಟೇ ಬಿಟ್ರು ಅವರು. ಅಂದ್ರೆ ನೀವು ಅವ್ರಿಗೆ ಹೇಳಿಲ್ಲ? ಹೇಳಿ, ಮತ್ತೆ ಪ್ರಯತ್ನ ಮಾಡಿ ಸರಿ ಸಾಧನೆ ಮಾಡಿದೀವಿ. ಜೇನುಳ ಸಾಕೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ಹೇಳ್ತೀರಿ? ಜೇನುಳ ಸಾಕೋದ್ರಿಂದ ನಮಗೆ ತೆಂಗು, ಬಾಳೆ, ಅಡಿಕೆ ಇವೆಲ್ಲ ಇದೆಯಲ್ಲ, ಅದು ಏನಾಗುತ್ತೆ ಅಂತಂದು ಇದೆಲ್ಲ ಹೋಗಿ ಪರಾಗಸ್ಪರ್ಶ ಮಾಡುತ್ತೆ ನೋಡಿ. ಪರಾಗಸ್ಪರ್ಶ ಮಾಡಿದಾಗ 50% ಇರ್ತಕ್ಕಂಥದ್ದು 90% ಬರುತ್ತೆ. ಜೇನುಳನೇ ಇಲ್ಲ ಅಂತಂದರೆ ಯಾವ ಬೆಳೆನೂ ಸುಧ ಆಗಲ್ಲ. ಹೌದಾ? ಯಾವ ಬೆಳೆನೂ ಬರಲ್ಲ. ಅದೇ ಹೇಳ್ತೀರಿ, ಪರಾಗಸ್ಪರ್ಶ ಆಗಲಿಲ್ಲ ಅಂದರೆ ಬೆಳೆನೇ ಬರಲ್ಲ, ಇಳುವರಿನೇ ಬರಲ್ಲ, ಕುಂಠಿತ ಆಗುತ್ತೆ. ನಾಗರಾವು ಭತ್ತದ ಗದ್ದೆನಲ್ಲಿ ಹೋದಾಗ ನೈಟ್ ಕೆಲಸ ಮಾಡುತ್ತೆ, ಅದು ನಾಗರಾವ್ ರಾತ್ರಿ ಹೊತ್ತು ಕೆಲಸ ಮಾಡುತ್ತೆ, ರೈತರು ಹಗಲೊತ್ತು ಕೆಲಸ ಮಾಡ್ತೀವಿ. ಹಗಲೊತ್ತು ಮಾಡಿದ ನಾಗರಾವು ಕ್ಯಾರ್ಯಾವು ಯಾವಾಗ ನಾವು ಭತ್ತ ಗದ್ದೆಗಳಿಗೆ ಹೋದೋ ಹಳ್ಳ ಆ ಕಡೆ ಈ ಕಡೆ ಒಂದು ಸ್ಟ್ರೈಟ್ ಹೋಗಲ್ವಲ್ಲ, ಅದು ಅಡ್ಡದಿಡಿ ಹೋಗುತ್ತಲ್ಲ, ಆಗ ಆ ಕಡೆ ಈ ಕಡೆ ಹೋದಾಗ ಭತ್ತಕ್ಕೆ ಪರಾಗಪರ್ಸ ಸಿಕ್ಕಾಬಟ್ಟೆ ಆಗುತ್ತೆ. ಆಗ ಅದಕ್ಕೆ ನಾಗರಾವು ಕ್ಯಾರ್ಯಾವಿಲ್ಲ ಅಂತಂದರೆ ಭತ್ತನೂ ಇಳುವರಿ ಕಡಿಮೆನೆ, ಪರಾಗಪರ್ಸ ಆಗಲ್ಲ. ಅದಕ್ಕೆ ರೈತ ಮಿತ್ರ ಅಂದ ಯಾಕೆ ಅಂತಂದರೆ ಆ ಒಡೆ ಬರೋ ಟೈಮಲ್ಲಿ ಕ್ಯಾರ್ಯಾವ್ ಬಂದ್ಬಿಡ್ತು, ನಾನು ಭತ್ತ ಎಲ್ಲ ಕಡ್ದು ಹಾಕ್ಬಿಡ್ತು, ನಾಗರಾವ್ ಬಂತು ಏನೋ ಎಲ್ಲ ತೀರಿಸ್ಬಿಡ್ತು ಅಂತಾರೆ. ಆ ಟೈಮಲ್ಲಿ ರೈತನಿಗೆ ಉಪಯೋಗಕ್ಕೆ ಬರೋದು ಅದು. ಹಾಗೆ ಬಂದು ಅವೆಲ್ಲ ಏಕ ಒಳಗಡೆ ಗದ್ದೆ ಒಳಗೆಲ್ಲ ಓಡಾಡಿ ಎಲ್ಲ ಮಾಡೋದ್ರಿಂದ ನಮಗೆ ಪರಾಗಪರ್ಶ ಆಗಿ ಭತ್ತ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಜೇನುಳ ಸಾಕೋದ್ರಿಂದ ಜೇನುಳನು ಪರಾಗಪರ್ಶ ಮೂವುದೆಲ್ಲ ರಸ ಇದು ಮಾಡುತ್ತಲ್ಲ, ಕ್ಲೀನ್ ಮಾಡುತ್ತೆ. ಅಕಸ್ಮಾತ್ ಯಾವ ಕ್ರಿಮಿಕೀಟಗಳಿದ್ರೂ ಇದು ಹೋದಾಗ ಆ ಕ್ರಿಮಿಕೀಟಗಳು ಆಚ್ಕೋಗುತ್ತೆ, ಅಲ್ಲಿಗೆ ಬರಲ್ಲ. ಇದು ಸೌಂಡ್ ಮಾಡ್ಕೋ ಹೋಗುತ್ತಲ್ಲ, ಅದೆಲ್ಲ ರಸ ಮಕರಂದ ಇರಕ್ಕೆ ಹೋಗ್ತದಲ್ಲ, ಆ ಊರ್ದಾಗ ಏನಾಗುತ್ತೆ ಚಿಪ್ಪುಗಳು ಜಾಸ್ತಿ ಬರುತ್ತೆ ಬಾಳೆಲ್ಲಾದರೆ, ಮತ್ತು ಕಾಯಿ ನೀಟಾಗಿ ಬರುತ್ತೆ. ಈಗ ಜೇನು ಸಾಕೋದಕ್ಕೆ ಅಂತ ನೀವು ವಿಶೇಷವಾಗಿ ಏನಾದರೂ ಹೋಗಿ ತರಬೇತಿ ತಗೊಂಡಿದ್ರಾ? ಇಲ್ಲ ಇಲ್ಲ, ತರಬೇತಿ ಏನಿಲ್ಲ. ಅದೇ ಹೇಳಿದ್ರೆ ಚಾಮರಾಜನಗರದಲ್ಲ ತಾತಪ್ಪ ಹೇಳಿದ್ದು ಹಿಂಗೆ ನಮಗೆ ಎಲ್ಲಿ ಸಿಗುತ್ತೆ ಅಂತ ಹುಡುಕಿದ್ದು, ಆಗ ತೋಟಗಾರಿಕೆಯಲ್ಲಿ ಹೋಗಿ ತಗೊಬಂದದಷ್ಟೆ. ಟ್ರೈನಿಂಗ್ ಇಲ್ಲ, ಅವ್ರು ಕೊಟ್ಟು ಅವ್ರೇನು ಕೊಡ್ತಾರೆ ನಮಗೆ ಅವ್ರು ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಂಗೆ ಅವರೆಲ್ಲರ ಅಕಸ್ಮಾತ್ ಬಿಚ್ಚಕ್ಕೆ ಹೋದಾಗ ಅಲ್ಗೋ ಬರಳೋರು, ಅವಾಗ ನೋಡ್ಕೊಂಡು ನೋಡ್ಕೊಂಡು ನಾವು ಕಲ್ತ್ಕೊಂಡು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಜೈನ್ ಕೃಷಿ? ಇದು 12-13 ವರ್ಷ ಇವಾಗ. ನಾನು 13 ವರ್ಷ ಆಯಿತು. ನಿಮಗೆ ಈಗ ಬಹಳ ಸುಲಭ ಅನ್ಸಿರ್ಬೋದಲ್ಲ ನಮ್ಮ ಸುಧಾ ಅವರು, ಪೆಟ್ಟಿಗೆ ಕೊಟ್ಬಿಟ್ರೆ ನೀವೇ ಜೈನ್ ಸಾಕಾಣಿಕೆ ಮಾಡ್ಬಿಡ್ತೀರಿ? ಮಾಡ್ತೀವಿ. ಇವರು ಹೊಸದಾಗಿ ಕುಟುಂಬನೇ ಎಲ್ಲ ತುಂಬಕಂಬರಕ್ಕೆ ಹೋಯ್ತಾರಲ್ಲ, ಅವಾಗ ಏನಾದ್ರು ಜೊತೆಲಿ ಹೋಗಿದ್ದೀರಾ? ಹೋಗಿಲ್ಲ. ಪೆಟ್ಟಿಗೆ ತಂದು ಇಟ್ಮೇಲೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಅದೇನೋ ಆಹಾರ ಕೊಡ್ಬೇಕು ಅಂತಾರಲ್ಲ, ಅದು ಗೊತ್ತಾಯ್ತದೆ. ಕೊಟ್ಟಿದ್ದೀರಾ? ಇಲ್ಲ ಅಂದಾಗ ಕೊಟ್ಟಿರ್ತೀನಿ. ಅಂದ್ರೆ ಈಗ ಸಕ್ಕರೆ ನೀರ್ನ ಮಾಡಿ ಅಂದ್ರೆ ಇವ್ರು ಹೇಳಿದ್ರೆ ಮಾತ್ರ ಕೊಡೋದು, ಅದೆಲ್ಲ ನಮಗ್ ಗೊತ್ತಾಗಲ್ಲವಲ್ಲ. ಇವ್ರು ಹೇಳಿ ಇಲ್ಲ ಅಂತಂದ್ರೆ ಹೇಳಿರ್ತಾರಲ್ಲ, ಅವಾಗ ಒಂಚೂರು ಸಕ್ಕರೆ ನೀರು ಹಾಕಿ ಇಟ್ಟಿರ್ತೀನಿ. ನಾವು ಕುಡಿದ್ರೆ ಅವು ಬೇಕು ಅಂದ್ರೆ ಕುಡಿತವೆ, ಇಲ್ಲ ಅಂದ್ರೆ ಇಲ್ಲ. ಹೂವಿನ ರಸ ಸಿಗುತ್ತೆ, ಅವು ಏನು ಕುಡಿಯಲ್ಲ. ಅವು ಬೇಕಿರೋದು ಹೂವಿನ ರಸ. ಹೂವಿನ ರಸ. ನಿಮ್ ಮಕ್ಕಳೆಲ್ಲ ಎದುರ್ಕತಾವ ಅಥವಾ ಹೋಯ್ತಾರ? ಅವರು ಅವರು ಹೋಗಲ್ಲ, ಒಂದೊಂದ್ಸಾರಿ ನೋಡ್ತಾರ ಅಪ್ಪನ ಜೊತೆ ಬರ್ತಾರೆ. ಹೌದಾ? ಈಗ ನೀವು ಜೇನು ಸಾಕ್ತಾ ಇದ್ದೀರಲ್ಲ, ನಿಮಗೆ ಈಗ ಜೇನು ತುಪ್ಪನ ಮಾರಾಟ ಮಾಡೋಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ರಿ? ಮಾರಾಟಕ್ಕೆ ಫಸ್ಟು ಸ್ಟಾರ್ಟಿಂಗ್ ಮನೆಯಲ್ಲೇ ಎಲ್ಲ ಮಾಡ್ತಿದ್ದ, ಮನೆಗೆ ಬರೋದು ಹೋಗೋದು ಅಷ್ಟು ಇದಾಗ್ತಿರ್ಲಿಲ್ಲ. ಆಮೇಲೆ ರೈತರುಗಳು ಯಾರು ಜಾಸ್ತಿ ಇರಲಿಲ್ಲ, ಕಡಿಮೆ ಇದ್ರು. ನನಗೆ ಮನೆ ಹತ್ರ ಅದಷ್ಟು ಎಷ್ಟು ಸಿಗ್ತಿತ್ತು ಅಷ್ಟು ಮನೆ ಹತ್ರನೇ ಖಾಲಿ ಆಗ್ಬಿಡ್ತಿತ್ತು. ಆಮೇಲೆ ಸಾವಯವ ಸಂತೆ ಅಂತ ಒಂದು ಮಾಡ್ಕೊಂಡು ಮಂಡ್ಯದಲ್ಲಿ, ಅದು 11 ವರ್ಷ ಆಯಿತು ಶುರುವಾಗಿ. 11 ವರ್ಷದಿಂದ ಅಲ್ಲಿ ಸಂತೆಗೆ ಒಂದೊಂದು ಸ್ವಲ್ಪ 4-5 ಕೆಜಿ ತಗೊಂಡೋಗಿ ಮಡ್ಗಕ್ಕೆ ಶುರುವಾದೆ. ಆಮೇಲೆ ನನಗೆ ವಿ ಸಿ ಪರಮಿಂದ ಕಮಲಾ ಮೇಡಮರು ಜಿ ಕೆ ವಿ ಕೆ ಕಳಿಸೋರು. ಅವಾಗ ಜಿ ಕೆ ವಿ ಕೆಗೆ 2-3 ತಿಂಗಳು ಮುಂಚಿತವಾಗಿ ಹೇಳಿದಾಗ ಒಂದು 40-50 ಬಾಟ್ಲು ರೆಡಿ ಮಾಡ್ಕೋವೆ. ಅಲ್ಲಿ ಜಿ ಕೆ ವಿ ಕೆನಲ್ಲಿ ಫ್ರೀ ಆಗಿ ಸ್ಟಾಲ್ ಕೊಡ್ತಿದ್ರು. ಒಂದು 5-4 ದಿವಸ ಮಾಡ್ಕೊಂಡು ತಿರುಪುನ ವಾಪಸ್ ಮನೆಗೆ ಬರ್ತಿದ್ದು. ಆಮೇಲೆ ವಿ ಸಿ ಪರಮಲ್ಲಿ ಜಾಗ ಕೊಡ್ತಾರೆ ನಮಗೆ, ತೋಟಗಾರಿಕೆ ಪುಷ್ಪಫಲ ಪ್ರದರ್ಶನದಲ್ಲೂ ಫ್ರೀ ಆಗಿ ಸ್ಟಾಲ್ ಕೊಡ್ತಾರೆ ಗೌರ್ಮೆಂಟ್ನವರು. ಆಮೇಲೆ ಏನಾರು ಅಕ್ಷಮಾತ ಅಂಬೇಡ್ಕರ್ ಭವನದ ಏನೋ ಫಂಕ್ಷನ್ ಏನೋ ನಡೆದ್ರೆ ಅಲ್ಲೂ ನಮಗೆ ಫ್ರೀ ಆಗಿ ಜಾಗ ಕೊಡ್ತಾರೆ. ಈಗ ಸಂಜೀವಿನಿ ಸಂಘಕ್ಕೆ ಸೇರ್ಕೊಂಡಿದ್ದಾರೆ ನಮ್ಮ ಮನೆಯವರು, ಅವ್ರ ಕಡೆಯಿಂದ ಸಂಜೀವಿನಿ ಸಂಘದವರು ಕರೀತಾರೆ. ಏನಮ್ಮ ಅದು ಸಂಜೀವಿನಿ ಸಂಘ ಅಂದರೆ? ಸಂಘ ಮಾಮೂಲಿ ಸಂಘನೇ, ಅದು ಹೆಣ್ಮಕ್ಳು ಸೇರ್ಕೊಂಡು ಮಾಡೋದು. ಹೌದೇ? ಏನ್ ಮಾಡ್ತೀರಿ ಅಲ್ಲಿ ಸಂಘದಲ್ಲಿ? ದುಡ್ಡು ಕಟ್ಟೋದು. ಆಮೇಲೆ ಏನು ಉಪಯೋಗಕ್ಕಾದ್ರೆ ನಾವು ಎತ್ಕೊಳ್ಳೋದು. ಉಪಯೋಗಕ್ಕೆ ಬೇಕು ಅಂದ್ರೆ ಎಲ್ಲದಕ್ಕೂ ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ಎತ್ಕೊಂಡು ಜೇನುತುಪ್ಪನ ಅಲ್ಲೂ ಮಾರ್ತೀರಾ ನೀವು? ಕೇಳಿದ್ರೆ ನಾವು ಕೊಡ್ತೀವಿ, ಅವ್ರು ಒಬ್ರಿಗೊಬ್ರು ಗೊತ್ತಾದ್ರೆ ಕೇಳ್ತಾರೆ, ಅವಾಗ ಕೊಡ್ತೀವಿ. ಈಗ ಅದನ್ನ ಬಾಟ್ಲು ಮಾಡೋದು ಮತ್ತೆ ಅದಕ್ಕೊಂದು ಹೆಸರು ಕೊಟ್ಕೊಳ್ಳೋದು ಎಲ್ಲ ಯಾವ ಮಾಡಿದ್ರಿ? ಈಗ ಸಂಜೀವಿನಿ ಸಂಘದವರು ಜಿಲ್ಲಾ ಪಂಚಾಯತಿ ಅವ್ರು ಕರೆದು ನಮಗೆ ಈ ಥರ ಮಾಡಬೇಕು, IFSC ಕೋಡ್ ಹಾಕೋಬೇಕು, ಮತ್ತು ನಿಮ್ಮ ಆರೋಗ್ಯ ಇಲಾಖೆನಲ್ಲಿ ಸರ್ಟಿಫಿಕೇಟ್ ತಗೋಬೇಕು ಅಂತೇಳಿ ಆಗೆಲ್ಲ ರೆಡಿ ಮಾಡ್ಕೊಂಡು ಆವಾಗ ಏನು ಹೆಸರು ಕೊಟ್ಟಿದ್ರಿ ನಿಮ್ಮ ಜೇನುತುಪ್ಪಕ್ಕೆ? ಪಂಚಲಿಂಗೇಶ್ವರ ಸಂಘದ ಹೆಸರು ಕೊಟ್ಟಿದ್ದೀನಿ ನಾವು, ಅಂಕನಾಥೇಶ್ವರ ಅಂತೇಳಿ MCK ಜೇನು ಅಂತ ಹಾಕೊಂಡಿದ್ದೀನಿ. ಹೌದಾ? MCK ಜೇನು. ಏನು MCK ಅಂದರೆ? ಎಂ ಅಂದರೆ ಮಾರ್ಗೋಡ್ನಹಳ್ಳಿ, ಸಿ ಅಂದರೆ ಚೆನ್ನಾಗೌಡ, ಕೆ ಅಂದರೆ ಕಾಂತರಾಜು ಅಂತೇಳಿ. ಹೌದೇ? ಬಾಟ್ಲೆಲ್ಲ ಮಾಡ್ತೀರಿ ನೀವೇ? ಇಲ್ಲ ಸರ್, ಬೆಂಗಳೂರಿಂದ ತರಿಸ್ತೀನಿ. ಬೆಂಗಳೂರಿಂದ ಬಾಟ್ಲ್ ತರಿಸ್ತೀರಿ, ಅದರೊಳಗಡೆ ತುಂಬಿಟ್ಟು. ಈಗೇನು ನಿಮಗೆ ಮಾರಾಟಕ್ಕೆ ಏನು ಸಮಸ್ಯೆ ಇಲ್ಲ? ಇಲ್ಲ ಇಲ್ಲ, ನನಗೆ ಸಮಸ್ಯೆ ಇಲ್ಲ. ಬೇಡಿಕೆ ಇದೆ ಸರ್, ತುಂಬ ಬೇಡಿಕೆ. ತುಂಬ ಜನ ಕೇಳ್ತಾರೆ ಕಲಬೆರಕೆ ಆಗಿರೋ ಜೇನು ಪತ್ತೆ ಹಚ್ಚೋದು ಹೆಂಗೆ ಅಂತ. ಹೆಂಗೆ ಪತ್ತೆ ಹಚ್ಚಬೇಕು ಸರ್? ಅದು ನನಗೂ ಗೊತ್ತಿಲ್ಲ, ಅದು ಹೇಳ್ತಾರಷ್ಟೇ ಹೆಂಗೆ ಅಂತ. ನಾನು ಹೇಳೋದೇನು ಅಂದರೆ,